ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪರಿಶಿಷ್ಟರ ಕಲ್ಯಾಣಕ್ಕೆ 38,717 ಕೋಟಿ ವೆಚ್ಚ, ಶೇಕಡಾ 97% ಪ್ರಗತಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಬೆಳಗಾವಿಯಿಂದ ಮುಂಬೈಗೆ ಹೊರಟಿದ್ದ ವಿಮಾನ ತುರ್ತು ಭೂಸ್ಪರ್ಶ, ಪೈಲಟ್ ಸಮಯಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ಕೋಲಾರದ ಕುರುಗಲ್ ಪಟ್ಟಣ ಪಂಚಾಯಿತಿಯ 17 ಸ್ಥಾನಗಳಿಗೆ ನಾಳೆ ಚುನಾವಣೆ, ಮತಗಟ್ಟೆಯಲ್ಲಿ ಬಿಗಿ ಭದ್ರತೆ. ಬೆಂಗಳೂರಿನಲ್ಲಿ ಅಗ್ನಿ ಅವಘಡ, ಒಂದೇ ಕುಟುಂಬದ 4 ಸೇರಿ 5 ಸಜೀವ ದಹನ. ರಾಜ್ಯದ ಕರಾವಳಿ ಮಲೆನಾಡಿನಲ್ಲಿ ಭಾರೀ ಮಳೆ ಸಂಭವ, ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತ ಸಾಧ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ ಕೃಷಿ ರಂಗ. ಎಲ್ಲ ರೈತ ಬಾಂಧವರಿಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಸೇವಂತಿ ಬೆಳೆಯ ಬೇಸಾಯದ ಕ್ರಮಗಳು. ಈ ಕುರಿತು ಡಾಕ್ಟರ್ ಆಶಾ ಕೆಎಂ ಅವರೊಡನೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಮಾಲೂರು ತಾಲೂಕು ಕುಂಬೇಶ್ವರದ ಟಿವಿ ರಾಜಗೋಪಾಲಾಚಾರ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಎಲ್ಲ ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಆಶಾ ಕೆ ಎಂ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಆಶಾ ಅವರೇ, ನಮ್ಮ ಆಕಾಶವಾಣಿ ಬೆಂಗಳೂರಿಗೆ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮಗಿವತ್ತು ನಮ್ಮ ರೈತ ಬಾಂಧವರಿಗೆ ಸೇವಂತಿ ಬೆಳೆಯ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏನು ಈ ಸೇವಂತಿ ಬೆಳೆಯಲ್ಲಿ ಯಾವ್ಯಾವ ಒಂದು ತಳಿಗಳು ಬರ್ತದೆ, ಮತ್ತು ಯಾವ ಒಂದು ಮಣ್ಣಲ್ಲಿ ಇದು ಸೂಕ್ತವಾಗಿ ಬೆಳೀತದೆ, ಮತ್ತು ಯಾವ ಅವಧಿಯ ಬೆಳೆಗಳನ್ನು ತಳಿಗಳನ್ನು ನಮ್ಮ ರೈತ ಬಾಂಧವರು ಆಯ್ಕೆ ಮಾಡಿಕೊಳ್ಬೇಕು, ಮತ್ತು ಮಾರುಕಟ್ಟೆಗೆ ಸೂಕ್ತವಾದ ಬೆಳೆಗಳು ಯಾವ್ಯಾವುದು, ಹೀಗೆ ನಮಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಡಿ. ಏನು ಈ ಸೇವಂತಿ ಬೆಳೆಯ ಹೂ ಯಾವ ಒಂದು ಅವಶ್ಯಕತೆ ಇದೆ ಹೇಳಿ ಅದ್ರ ಬಗ್ಗೆ. ಈ ಸೇವಂತಿಗೆ ಹೂವು ಮಾನವ ಕೃಷಿ ಮಾಡಿದ ಮೊದಲನೇ ಹೂವು ಅಂತಾನೆ ಪ್ರಖ್ಯಾತಿ ಪಡೆದಿರತಕ್ಕಂತ ಹೂವು ಇದು. ಅಂದ್ರೆ ಅಷ್ಟು ಹಳೆಯ ಹೂವು ಅಂತ ಹೇಳಿ ಇದು. ಇದು ನಮ್ಮ ದೇಶದ ಹಾಗೆ ನಮ್ಮ ದಕ್ಷಿಣ ಭಾರತದ ನಮ್ಮ ಕರ್ನಾಟಕದಲ್ಲಿ ಒಂದು ವಾಣಿಜ್ಯಿಕವಾಗಿ ಬೆಳೀತಕ್ಕಂತ ಒಂದು ಹೂವಿನ ಬೆಳೆ. ಇದಕ್ಕೆ ಹಲವಾರು ಉಪಯೋಗಗಳಿದೆ. ಇದನ್ನ ಬಿಡಿ ಹೂವಾಗಿ ಪ್ರಮುಖವಾಗಿ ಬೆಳೆಸ್ತಾರೆ, ಅದರಲ್ಲಿ ಹಾರಗಳನ್ನು ಮಾಡ್ತಾರೆ, ಮಾಲೆಗಳನ್ನು ಮಾಡ್ತಾರೆ, ಅದನ್ನ ಪೂಜೆಗೆ ಉಪಯೋಗಿಸ್ತಾರೆ. ಹಾಗೆ ಇನ್ನೊಂದು ಪ್ರಮುಖವಾದಂತಹ ಇದರ ಒಂದು ಉಪಯೋಗ ಅಂದ್ರೆ ಕತ್ತರಿಸಿದ ಹೂಗಳಾಗಿ ಬಳಸ್ತಕ್ಕಂಥದ್ದು. ಅಂದ್ರೆ ಕಾಂಡ ಸಮೇತ ಕತ್ತರಿಸಿರ್ತಕ್ಕಂತಹ ಹೂಗಳನ್ನ ಅಲಂಕಾರಕ್ಕಾಗಿ ಪುಷ್ಪಗುಚ್ಛ ತಯಾರಿಸೋದಕ್ಕೆ ಉಪಯೋಗಿಸ್ತಾರೆ. ಹಾಗೆ ಇನ್ನೊಂದು ಮುಖ್ಯವಾದಂತಹ ಉಪಯೋಗ ಅಂದ್ರೆ ಕುಂಡ ಸಸ್ಯಗಳಾಗಿ ಕೂಡ ಇದನ್ನ ಉಪಯೋಗಿಸ್ತಾರೆ. ಸೊ ಈ ರೀತಿ ಈ ಒಂದು ಸೇವಂತಿಗೆಗೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಸೊ ಮೊದಲನೇದಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಮಣ್ಣು ಮತ್ತೆ ಹವಾಗುಣ ಯಾವ ರೀತಿ ಇರಬೇಕು ಅಂತ ಹೇಳೋದಾದ್ರೆ, ಸೊ ಇದನ್ನ ಎಲ್ಲಾ ರೀತಿ ಮಣ್ಣಲ್ಲೂ ಕೂಡ ನಾವು ಬೆಳಿಬಹುದು. ಆದ್ರೆ ಮರಳು ಮಿಶ್ರಿತ ಗೋಡು ಮಣ್ಣಲ್ಲಿ ಇದನ್ನ ಬೆಳೆದ್ರೆ ಸೂಕ್ತ ಅಂತ ಹೇಳಿ. ಸೊ ಅಂತ ಒಂದು ಈ ಸೇವಂತಿಗೆ ಎಲ್ಲಾ ಕಾರ್ಯಕ್ರಮಕ್ಕೂ ಇದು ಬೇಕಾಗ್ತದೆ. ಈಗ ಧಾರ್ಮಿಕ ಕಾರ್ಯಕ್ರಮದಲ್ಲಿ, ದಿನನಿತ್ಯ ಪೂಜೆ ಮಾಡೋದ್ರಲ್ಲಿ, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇವಂತಿ ಬೆಳೆಯನ್ನ ಹೂವನ್ನ ಬೆಳೀತಾರೆ. ಆಗ ಹಾಗಾಗಿ ಬಳಕೆನು ಕೂಡ ಬಹಳ ಜನ ಬಳಸ್ತಾರೆ, ಪ್ರತಿಯೊಂದು ಮನೆಯಲ್ಲೂ ಬಳಸ್ತಾರೆ, ಬೇಡಿಕೆ ಜಾಸ್ತಿ ಇದೆ. ರೈತರಿಗೂ ಕೂಡ ಇದು ಒಂದು ಉಪ ಆದಾಯ ಆಗ್ಬೋದಲ್ಲ ಅನ್ನೋ ಒಂದು ಮಟ್ಟಿಗೆ ಇದಿದೆ. ಅದೇ ತರ ಈಗ ಕೆಲವೊಂದು ಹೂವಿನಲ್ಲೂ ಕೂಡ ಬೇರೆ ಬೇರೆ ಬಣ್ಣದ ಹೂಗಳು ಸಿಗ್ತದೆ ಇದರಲ್ಲಿ. ಯಾವ ತರ ಅವ್ರಿಗೆ ಬೆಳೆದ್ರೆ ಕಡಿಮೆ ಅವಧಿಯ ಬೆಳೆಗಳನ್ನ ಬೆಳ್ಕೊಂಡು ಹೋದ್ರೆ ಈ ಬೇಸಿಗೆ ಸಮಯದಲ್ಲಿ, ಅಂದ್ರೆ ಮಳೆಗಾಲ ಕಡಿಮೆ ಇದೆ, ಮಳೆಯ ಅಭಾವದಲ್ಲಿ ನೀರಿನ ಅಭಾವ ಇರುವಂತಹ ಒಂದು ತಳಿಗಳ ಬಗ್ಗೆನೂ ಮಾಹಿತಿ ಮಾಡಿಕೊಡಿ. ಓಕೆ, ಇದು ತಳಿಗಳು ನಾನು ಅವಾಗಲೇ ಹೇಳ್ತಾ ಇದ್ದೆ, ಈಗ ಮಣ್ಣು ಹವಾಗುಣ ಅಂತ ಕೇಳಿದ್ರಿ ನೀವು, ಅದ್ರ ಬಗ್ಗೆ ಮಾತಾಡೋದಾದ್ರೆ ಅದೇ ಎಲ್ಲಾ ರೀತಿ ಮಣ್ಣಲ್ಲಿ ಬೆಳಿಬಹುದು. ಮರಳು ಮಿಶ್ರಿತ ಕೆಂಪುಗೋಡು ಮಣ್ಣು ಮತ್ತೆ ಪಿಎಚ್ ಮಣ್ಣಿನ ರಸಸಾರ ಅಂತ ನಾವು ಹೇಳ್ತೀವಿ, ಅದು ತುಂಬಾನೇ ಮುಖ್ಯ ಈ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ. ಅದು 6.5-7 ಇರಬೇಕಾಗತ್ತೆ. ಮತ್ತೆ ನೀರು ನಿಲ್ಬಾರದು ಯಾವುದೇ ಕಾರಣಕ್ಕೂ, ಇದ್ರೆ ನೀರು ನಿಲ್ತಕ್ಕಂತ ಭೂಮಿ ಒಳ್ಳೇದಲ್ಲ. ಸೊ ಚೆನ್ನಾಗಿ ನೀರು ಬಸ್ತು ಹೋಗತಕ್ಕಂತಹ ಮಣ್ಣು ಇದಕ್ಕೆ ಒಳ್ಳೆಯದು. ಹವಾಮಾನ ಅಂತ ಬಂದಾಗ ಇದಕ್ಕೆ ಸೊ 25-28 ಡಿಗ್ರಿ ಸೆಲ್ಸಿಯಸ್ ತನಕ ದಿನದಲ್ಲಿ, ಸೊ 10-15 ಡಿಗ್ರಿ ಸೆಲ್ಸಿಯಸ್ ನೈಟ್ ಟೈಮಲ್ಲಿ ಟೆಂಪರೇಚರ್ ಅಂದ್ರೆ ಉಷ್ಣಾಂಶ ಅಂತ ನಾವೇನು ಹೇಳ್ತೀವಿ ಅಷ್ಟಿದ್ರೆ ಸೂಕ್ತ. ಮತ್ತೆ ಇನ್ನೊಂದು ಸಾಂಪ್ರದಾಯಿಕವಾಗಿ ನೀವು ತಳಿ ಬಗ್ಗೆ ಕೇಳಿದ್ರೆ, ನೀವು ತಳಿ ಬಗ್ಗೆ ಮುಂದುವರೆದು ಮಾತಾಡೋದಾದ್ರೆ ಇದು ಬೇಸಿಕಲಿ ಅಂದ್ರೆ ಸಾಂಪ್ರದಾಯಿಕವಾಗಿ ಇದು ಶಾರ್ಟ್ ಡೇ ಪ್ಲಾಂಟ್ ಅಂತ ನಾವು ಹೇಳ್ತೀವಿ. ಅಂತಂದ್ರೆ ಇದಕ್ಕೆ ಬೆಳವಣಿಗೆಗೆ, ಈ ಗಿಡದ ಒಂದು ಬೆಳವಣಿಗೆ ಹಂತದಲ್ಲಿ ಅಂದ್ರೆ ವೆಜಿಟೇಟಿವ್ ಗ್ರೋತ್ ಅಂತ ನಾವೇನ್ ಹೇಳ್ತೀವಿ, ಆ ಹಂತದಲ್ಲಿ ಹಗಲು ದೊಡ್ಡದಾಗಿರ್ಬೇಕಾಗತ್ತೆ. ಅದೇ ಹೂ ಬಿಡೋ ಅಂತ ಸಮಯದಲ್ಲಿ ಅಂದ್ರೆ ರಿಪ್ರೊಡಕ್ಟಿವ್ ಸ್ಟೇಜ್ ಅಂತ ನಾವೇನ್ ಹೇಳ್ತೀವಿ ಅಂತ ಟೈಮಲ್ಲಿ ರಾತ್ರಿ ದೊಡ್ಡದಾಗಿರ್ಬೇಕಾಗತ್ತೆ. ಸೊ ಇದಕ್ಕೆ ನಾವು ವರ್ಕ್ಗೋಸ್ಕರ ನಾಟಿ ಯಾವಾಗ ಮಾಡ್ತಾರೆ ಅಂತಂದ್ರೆ ಮೇ ಜೂನ್ ಟೈಮಲ್ಲಿ ನಾಟಿ ಮಾಡುವಂಥದ್ದು. ಸೊ ಅದು ಚಳಿಗಾಲಕ್ಕೆ, ಚಳಿಗಾಲದಲ್ಲಿ ನಮಗೆ ಹಗಲು ಕಡಿಮೆ ಇರುತ್ತೆ, ರಾತ್ರಿ ದೊಡ್ಡದಾಗಿರುತ್ತೆ. ಸೊ ಅಂತ ಟೈಮಲ್ಲಿ ಹೂ ಬಿಡೋದಕ್ಕೆ ಕೋಯಿನ್ಸೈಡ್ ಆಗುತ್ತೆ, ಆ ರೀತಿ ನಾಟಿ ಮಾಡ್ಕೊಳ್ಳುವಂಥದ್ದು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಸೊ ವರ್ಷಪೂರ್ತಿ ಬೆಳೀತಕ್ಕಂತಹ ತಳಿಗಳು ಕೂಡ ಇದಾವೆ. ಸೊ ಹಲವಾರು ಬಣ್ಣದ ತಳಿಗಳು ಕೂಡ ಇದಾವೆ ನೀವು ಹೇಳಿದ ಹಾಗೆ. ಸೊ ಆದ್ರೆ ಮಾರುಕಟ್ಟೆಯಲ್ಲಿ ಒಂದು ಬೇಡಿಕೆ ಇರತಕ್ಕಂತ ಬಣ್ಣಗಳು ಅಂತಂದ್ರೆ ಹಳದಿ, ಬಿಳಿ, ಇವೆರಡಕ್ಕೂ ತುಂಬಾನೇ ಜಾಸ್ತಿ ಬೇಡಿಕೆ ಇರತಕ್ಕಂಥದ್ದು. ಇದನ್ ಬಿಟ್ಟು ಸ್ವಲ್ಪ ಮಟ್ಟಿಗೆ ಚಾಕ್ಲೇಟ್ ಬ್ರೌನ್ ಕಲರ್ ಅಂತ ಬರುತ್ತೆ ಕಲರು, ಅದನ್ ಬಿಟ್ಟು ನೀಲಿ ಬರುತ್ತೆ, ನೀಲಿ ಕಲರ್, ಪರ್ಪಲ್ ಕಲರ್ ಅಂತ ಬರುತ್ತೆ, ಪಿಂಕ್ ಕಲರ್ ಅಂತ ಬರುತ್ತೆ. ಸೊ ಅವಕ್ಕೂ ಕೂಡ ಬೇಡಿಕೆ ಇದೆ, ಬಟ್ ಜಾಸ್ತಿ ಪ್ರಮಾಣದಲ್ಲಿ ಅದು ಹೋಗೋದಿಲ್ಲ ಮಾರ್ಕೆಟಲ್ಲಿ. ಹಳದಿ ಮತ್ತೆ ಬಿಳಿ ಬಣ್ಣದ ಒಂದು ತಳಿಗಳು ಜಾಸ್ತಿ ಹೋಗುತ್ತೆ. ಸೊ ಈ ಸಾಕಷ್ಟು ಸಂಶೋಧನಾ ಕೇಂದ್ರಗಳಿಂದ ಸಾಕಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮುಖ್ಯವಾಗಿ ಒಂದಷ್ಟು ಒಳ್ಳೆ ತಳಿಗಳಂತ ಹೇಳೋದಾದ್ರೆ ಹಳದಿ ಬಣ್ಣದ್ದು ಕರ್ನೂಲ್ ಅಂತಿದೆ, ಮುತ್ತೂರ, ಸಾರವಾಳ, ದುಂಡಿ ಅಂತಿದೆ, ಅದು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರತಕ್ಕಂಥದ್ದು. ಇಂದಿರಾ ಯೆಲ್ಲೋ ಗೋಲ್ಡ್ ಅಂತ ಹೇಳಿ, ಇದು ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IHR ಅಂತ ಹೇಳ್ತೀವಲ್ಲ ಹೆಸರುಘಟ್ಟ, ಅಲ್ಲಿಂದ. ಜಯಂತಿ ಆಗಿರ್ಬೋದು, ಬಸಂತಿ, ಕಸ್ತೂರಿ, ರಾಣಿ, ವಾಸಂತಿಕ, ಈ ರೀತಿ ಹಲವಾರಿದೆ ಹಳದಿಯಲ್ಲಿ. ಬಿಳಿ ಅಂತ ಬಂದ್ರೆ ನಾವು ರಾಜ ಅಂತಿದೆ, ಚಂದ್ರಿಕಾ, ಕೀರ್ತಿ, ಹಿಮಾನಿ, ರೀಟಾ, ಮೀರಾ, ಈ ರೀತಿ ಮುಂತಾದಿದೆ. ಕೆಂಪು ಅಂತ ಬಂದಾಗ ರೆಡ್ ಗೋಲ್ಡ್, ರವಿಕಿರಣ, ಇದು ಕೂಡ IHR ಇಂದ ಬಿಡುಗಡೆ ಆಗಿರತಕ್ಕಂಥದ್ದು. ಇವೆಲ್ಲ ನಮ್ಮ ಸಂಶೋಧನಾ ಸಂಸ್ಥೆಗಳಿಂದ ಬಿಡುಗಡೆ ಆಗಿರೋದು. ಆದ್ರೂ ಕೂಡ ಮಾರುಕಟ್ಟೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ವಾಲಿಟಿ ಮೇಲೆ ಹೋಗುತ್ತೆ. ಅವರಿಗೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಅದು, ಅದು ಎಷ್ಟು ದೊಡ್ಡದಿದೆ, ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅದು, ಎಷ್ಟು ಗಟ್ಟಿ ಇದೆ ಹೂ, ದಳಗಳೆಲ್ಲ ಎಷ್ಟು ಚೆನ್ನಾಗಿ ಇರುತ್ತೆ, ಅದ್ರ ಮೇಲೆ ಹೋಗುತ್ತೆ. ಸೊ ಆ ಒಂದ್ ನಿಟ್ಟಿನಲ್ಲಿ ಈಗ ಪ್ರಸ್ತುತ ಮಾರುಕಟ್ಟೆಗಳಲ್ಲಿ ಬೇಡಿಕೆ ಇರತಕ್ಕಂಥ ತಳಿಗಳು ಅಥವಾ ರೈತರು ಹೆಚ್ಚಾಗಿ ಬೆಳೀತಾ ಇರತಕ್ಕಂಥ ತಳಿಗಳು ಯಾವುದು ಅಂತ ಹೇಳೋದಾದ್ರೆ ಸೆಂಟ್ ಎಲ್ಲೋ ಅಂತ ಹೇಳಿ, ಮತ್ತೆ ಸೆಂಟ್ ವೈಟ್ ಅಂತ ಹೇಳಿ, ಸೆಂಟ್ ವೈಟ್ ಅನ್ನೋ ತಳಿಗೆ ಹಾಗೆ ಈ ಥ್ರಿಪ್ಸ್ ಅಂದ್ರೆ ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತೆ ಥ್ರಿಪ್ಸ್, ಇದು ಇದರ ಒಂದು ಬಾಧೆನ ನಾವು ಜಾಸ್ತಿ ನೋಡ್ತೀವಿ. ಸೊ ಹಾ ಥ್ರಿಪ್ಸ್ ಇದು ಕೀಟ, ಒಂದು ರಸ ಹೀರೋ ಕೀಟ. ಸೊ ಇದಕ್ಕೆ ರೆಸಿಸ್ಟೆನ್ಸ್ ಹೊಂದಿದೆ, ಹಾಗೆ ರೋಗಗಳಿಗೂ ಕೂಡ ರೆಸಿಸ್ಟೆನ್ಸ್ ಹೊಂದಿದೆ ಅದು. ಮತ್ತೆ ಮುಂದುವರೆದು ಪೇಪರ್ ವೈಟ್ ಅಂತ, ಮಸ್ಕಾಟ್ ವೈಟ್, ಮರಿಗೋಲ್ಡ್ ಅಂತ ಹೇಳಿ ರಬ್ಬರ್ ಸೇವಂತಿಗೆ ಅಂತ ಹೇಳ್ತೀವಿ, ಅರ್ಶನ ಕಲರ್, ಅದು ಒಂದು ವಾರ ನೀವು ಬಳಸಿರಬಹುದು, ನಾವು ಎಲ್ಲರೂ ಬಳಸಿರ್ತೀವಿ, ಒಂದು ವಾರ ಅದನ್ನ ಪೂಜೆ ಮನೆಯಲ್ಲಿ ಇಟ್ಟರು ಏನೂ ಆಗಿರೋದಿಲ್ಲ, ಹಾಗೆ ಇರುತ್ತೆ ಫ್ರೆಶ್ ಆಗಿ. ರಬ್ಬರ್ ಸೇವಂತಿಗೆ ಅಂತ ಹೇಳಿ ಪೂರ್ಣಿಮಾ ಎಲ್ಲೋ ಅಂತ ಹೇಳಿದೆ, ಮತ್ತೆ ಪೂರ್ಣಿಮಾ ವೈಟ್ ಅಂತಿದೆ, ಮಿಲ್ಕಿ ವೈಟ್ ಅಂತ, ಅದನ್ನ ಚಾಂದಿನಿ ಅಂತಾನೂ ಕೂಡ ಕರೀತಾರೆ, ಮತ್ತೆ ಐಶ್ವರ್ಯ, ಐಶ್ವರ್ಯ 2 ಅಂತಿರ್ಬೋದು, ಹರಿಣಿ ವೈಟ್ ಅಂತಿರ್ಬೋದು, ಸುವರ್ಣ ಎಲ್ಲೋ, ಹಾಗೆ ಚಾಕ್ಲೇಟ್ ಬ್ರೌನ್, ಅವಾಗಲೇ ನಾನು ಹೇಳ್ತಾ ಇದ್ದೆ ಚಾಕ್ಲೇಟ್ ವೆರೈಟಿ ಅಂತಾನೆ ಅಂತಾರೆ. ಸೊ ಇವೆಲ್ಲವಕ್ಕೂ ಕೂಡ ಮಾರುಕಟ್ಟೆಯಲ್ಲಿ ವಾಣಿಜ್ಯಿಕವಾಗಿ ಪ್ರಸ್ತುತ ಬೆಳೀತಾ ಇರತಕ್ಕಂತಹ ಒಂದು ತಳಿಗಳು. ಈಗ ನಾವು ಸೇವಂತಿ ಹೂವನ್ನ ಬೆಳಿಬೇಕು, ಸೇವಂತಿ ಹೂವಿಗೆ ಯಾವ್ಯಾವ ಒಂದು ಮಣ್ಣು ಸೂಕ್ತ, ಮತ್ತೆ ಯಾವ್ಯಾವ ಒಂದು ಪ್ರದೇಶದಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ಇದನ್ನ ಹೆಚ್ಚು ಪ್ರಮಾಣದಲ್ಲಿ ಸಹಜವಾಗಿ ಬೆಳಿಬಹುದು? ಇದನ್ನ ನಾವು ಸಾಮಾನ್ಯವಾಗಿ ಎಲ್ಲಾ ವಾತಾವರಣದಲ್ಲೂ ಕೂಡ ನಾವು ಬೆಳಿಬಹುದು. ಅವಾಗಲೇ ನಾನು ಮಣ್ಣು ಹೇಳಿದೆ, ಎಲ್ಲಾ ತರ ಮಣ್ಣಲ್ಲೂ ಬೆಳಿಬಹುದು. ಆದ್ರೆ ನೀರು ಬಸ್ತು ಹೋಗುವಂತಹದ್ದು ಮರಳು ಮಿಶ್ರಿತ ಗೋಡು ಮಣ್ಣು, ಫಲವತ್ತಾಗಿರ್ತಕ್ಕಂಥ ಮಣ್ಣು, ಹೆಚ್ಚು ಫಲವತ್ತತೆಯನ್ನು ಹೊಂದಿರತಕ್ಕಂತಹ ಮಣ್ಣು. ಸೊ ಅಂತಹ ಮಣ್ಣಲ್ಲಿ ಬೆಳೆಯೋದು. ಒಂದು ಪ್ರದೇಶ ಅಂತ ಬಂದಾಗ ಎಲ್ಲಾ ಪ್ರದೇಶದಲ್ಲೂ ನಾವು ಇದನ್ನ ಬೆಳಿಬಹುದು. ಆದ್ರೆ ಟೆಂಪರೇಚರ್ ನಾನು ಅವಾಗಲೇ ಹೇಳದ್ನಲ್ಲ, ಒಂದು 25-28 ಡಿಗ್ರಿ ಸೆಲ್ಸಿಯಸ್ ತನಕ ಇರೋ ತನಕ ನಾವು ಬೆಳಿಬಹುದು. ಅದಕ್ಕಿಂತ ಜಾಸ್ತಿ ಇದ್ರೆ ಅದಕ್ಕೂ ಕೂಡ ತಳಿಗಳಿದಾವೆ, ಅದಕ್ಕೆ ರೆಸಿಸ್ಟೆನ್ಸ್ ಆಗಿರತಕ್ಕಂತಹ ತಳಿಗಳು ಕೂಡ ಇದಾವೆ. ಟಾಲರೆನ್ಸ್, ಈಗ ಹವಾಮಾನ ತುಂಬಾ ವ್ಯತ್ಯಾಸ ಆಗಿದೆ, ಈಗ ಉಷ್ಣಾಂಶ ಪ್ರತಿದಿನ ಜಾಸ್ತಿನೇ ಆಗ್ತಾ ಹೋಗಿದೆ, 30 ಜಾಸ್ತಿ ಡಿಗ್ರಿನೇ ಇದೆ. ಹಾಗಾಗಿ ರೈತ ಬಾಂಧವರು ಈಗ ಹೂವಿನ ಬೇಡಿಕೆ ಏನು ಕಡಿಮೆ ಆಗೋದಿಲ್ಲ, ಅದು ಈ ಇಂತಹ ಅವು ಏನು ಉಷ್ಣಾಂಶ ಹೆಚ್ಚ ಆದ ಸಂದರ್ಭದಲ್ಲಿ ಬೆಳೆನೇ ಬೆಳಿಬೇಕಾಗುತ್ತೆ. ಹೌದು ಹೌದು. ಅಂತ ಈ ಬೆಳೆಯಲ್ಲಿ ಉಷ್ಣಾಂಶ ಸಹಿಸಿಕೊಂಡು ಬೆಳೆಯಂತ ಒಂದು ಜಾತಿ ತಳಿಗಳೇ ಬೇಕು. ಹೌದು ಹೌದು. ಈಗ ನಾನು ಅವಾಗಲೇ ಏನ್ ಹೇಳದ್ನಲ್ಲ, ವಾಣಿಜ್ಯಕವಾಗಿ ಬೆಳೀತಕ್ಕಂತ ತಳಿ ಅಂತ ಹೇಳಿ, ಸೊ ಅವು ವರ್ಷ ಪೂರ್ತಿ ಬೆಳೆಯೋದಕ್ಕೆ ಸೂಟಬಲ್ ಆಗಿರ್ತಕ್ಕಂತ ತಳಿಗಳೇ ಅವು. ಅವಾಗಲೇ ನಾನು ಅಷ್ಟು ಹೇಳದ್ನಲ್ಲ, ಮಾರ್ಕೆಟ್ ಅಲ್ಲಿ ಬೇಡಿಕೆ ಇದೆ ಅಂತ ಹೇಳಿ ಅದನ್ನ ವರ್ಷ ಪೂರ್ತಿ ಬೆಳೆಯುವಂತದ್ದು. ಈಗಾಗಲೇ ಎಲ್ಲೆಲ್ಲಿ ವಾಣಿಜ್ಯಕವಾಗಿ ಇದನ್ನ ಬೆಳೀತಾ ಇದ್ದಾರೆ ಅಂದ್ರೆ, ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿ, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಕೋಲಾರ ಆಗಿರ್ಬಹುದು, ರಾಮನಗರ ಆಗಿರ್ಬೋದು, ಮತ್ತೆ ಉತ್ತರ ಕರ್ನಾಟಕದಲ್ಲೂ ಕೂಡ ಧಾರವಾಡ, ಬೆಳಗಾವಿ, ಅಲ್ಲೂ ಕೂಡ ಈ ಒಂದು ಸೇವಂತಿಗೆ ಬೆಳೆಯನ್ನ ವಾಣಿಜ್ಯ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಆಮೇಲೆ ಈಗ ಸೇವಂತಿ ಗಿಡ ಬೆಳೆಸಬೇಕು, ಮತ್ತೆ ಸಸಿನ ಯಾವ ತರ ತಯಾರು ಮಾಡಬೇಕಾಗುತ್ತೆ, ಈಗ ರೈತ ಬಾಂಧವರು ಯಾವ ಒಂದು ಕ್ರಮ ತಗೊಂಡ್ರು ಉತ್ತಮ ಅಂತ? ಹೌದು, ಅಂದ್ರೆ ಈಗ ಸಸ್ಯಾಭಿವೃದ್ಧಿ ಅಂತ ಹೇಳಿ ಅಲ್ವಾ, ಅದಕ್ಕೆ ಸಸ್ಯಾಭಿವೃದ್ಧಿನ ನಾವು ಎರಡು ರೀತಿ ಮಾಡಬಹುದು. ಈ ತುದಿ ಕಾಂಡಗಳನ್ನ ಕತ್ತರಿಸಿ ಒಂದು ಮಾಡಬಹುದು, ಹಾಗೆ ಈಗ ಬೇರು ಸಸಿಗಳಂತ ಬರುತ್ತೆ, ಮರಿ ಸಸಿಗಳು ಅಥವಾ ಕಂದಗಳಂತ, ಈಗ ಬಾಳೆಲ್ಲ ನಮಗೆ ಹೆಂಗ್ ಬರುತ್ತೆ ಹಂಗೆ ಇದ್ರಲ್ಲೂ ಕೂಡ ಬರುತ್ತೆ. ಆದ್ರೆ ನಾವು ವಾಣಿಜ್ಯಿಕವಾಗಿ ಬೆಳೆಯುವಾಗ ನಾವು ಕಂದನ್ನ ಬಳಸಿದ್ರೆ ಸೂಕ್ತ ಅಲ್ಲ ಅದು. ಸೊ ವಾಣಿಜ್ಯಿಕವಾಗಿ ನಾವು ಒಂದು ತುದಿ ಕಾಂಡವನ್ನ ಅಂದ್ರೆ ಟರ್ಮಿನಲ್ ಕಟ್ಟಿಂಗ್ಸ್ ಅಥವಾ ಸಾಫ್ಟ್ವುಡ್ ಕಟ್ಟಿಂಗ್ಸ್ ಅಂತೀವಿ, ಒಂದು 5-6 ಇಂಚ್ ಹೈಟ್ ಇರುವಂತ ಕಟ್ಟಿಂಗ್ಸ್ ನ ತಗೊಂಡು ಕೆಳಗಡೆ ಕೆಳಭಾಗದಲ್ಲಿ ಇರ್ತಕ್ಕಂತ ಎಲೆಗಳನ್ನೆಲ್ಲ ರಿಮೂವ್ ಮಾಡ್ಬಿಡ್ಬೇಕು. ನಾವು ರಿಮೂವ್ ಮಾಡಿ ಅದನ್ನ ಸಸಿ ತಟ್ಟೆಗಳಂತ ಸಿಗುತ್ತಲ್ಲ ನಮಗೆ, ಅದಕ್ಕೆ ಕೋಕೋಪೀಟ್ ನ ಹಾಕಿ ಸಸಿ ತಟ್ಟೆಗಳಲ್ಲಾದ್ರೂ ನಾವು ಮಾಡ್ಕೋಬಹುದು, ಅಥವಾ ಏರು ಮಡಿಗಳನ್ನ ಮಾಡಿಕೊಂಡು ನರ್ಸರಿ ತರ ಅಲ್ಲಿ ಕೂಡ ನಾವು ಹಾಕೋಬಹುದು. ಅದನ್ನ ಅಲ್ಲಿ ಹಾಕೋದಕ್ಕೂ ಮುಂಚೆ ಬೆಡ್ಗೆ ನಾವು IBA ಅಂತ ಒಂದು ಸಸ್ಯ ಪ್ರಚೋದಕ ಬರುತ್ತೆ, ಸೊ ಅದನ್ನ 1000 PPM IBA ನಲ್ಲಿ ಅದ್ದಿ ಹಾಕಿದಾಗ ಬೇರು ಬಿಡುವಿಕೆಯ ಒಂದು ಅದ್ದಿ ಹಾಕುವ ಟ್ರೇದಲ್ಲಿ ಹಾಕೋದು. ಆ ರೀತಿ ಇಟ್ಟಾಗ ಬೇರಿನ ಒಂದು ಏನು ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ತೀವಿ, ಬೇರಿಂದ ಒಂದು ಸಾಂದ್ರತೆ ಜಾಸ್ತಿ ಆಗುತ್ತೆ, ಬೇರಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಹೌದು. ಈ ರೀತಿ ನಾವು ಮಾಡಿದಾಗ ಒಂದು 3-4 ವಾರದಲ್ಲಿ ಕಡ್ಡಿ ಬೇರ್ ಸಮೇತ ನಾಟಿ ಮಾಡೋದಕ್ಕೆ ರೆಡಿ ಆಗುತ್ತೆ, ನಾವು ಅದನ್ನ ಬಳಸ್ಕೋಬಹುದು. ಸಸಿ ಮಡಿ ತರ. ಹೌದು. ಆಮೇಲೆ ಅದನ್ನ ನೀವು ಬೇರೆ ಕಡೆ ನೀವು ಸ್ಥಳಾಂತರ ಮಾಡಬೇಕು, ಸ್ಥಳಾಂತರ ಮಾಡಿ ಅದು ನೀವು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಮತ್ತೆ ಅಲ್ಲಿ ಹೆಂಗ್ ನಿರ್ವಹಣೆ ಮಾಡಬೇಕು, ಈಗ ಮತ್ತೆ ಈಗ ಗಿಡನ ಇಲ್ಲಿ ತೆಗೆದು ಅಲ್ಲಿ ಹಾಕಿದ್ರಲ್ಲ, ಅಲ್ಲಿ ಸ್ಥಳಾಂತರ ಆದ್ಮೇಲೆ ಅದ್ರ ನಿರ್ವಹಣೆ ಮತ್ತೆ ನೀರು ಮತ್ತೆ ಮಣ್ಣಿನ ನಿರ್ವಹಣೆ ಬಗ್ಗೆ ಹೇಳಿ. ಸೊ ಅದ್ರದ್ದು ಏನಂತಂದ್ರೆ, ಮಣ್ಣಿನ ನಿರ್ವಹಣೆ ಬಂದಾಗ ನಾವು ಮೊದಲೇ ಯಾವುದೇ ಒಂದು ಬೆಳೆಗೆ ತಗೊಂಡ್ರು ಅಷ್ಟೇನೆ, ನಾವು ನಾಟಿ ಮಾಡೋದಕ್ಕಿಂತ ಮುಂಚೆ ನಾವು ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡ್ಕೊಳ್ಬೇಕಾಗತ್ತೆ. ಒಂದ 3-4 ಬಾರಿ ಚೆನ್ನಾಗಿ ಉಳುಮೆ ಮಾಡಿಕೊಂಡು ಬಿಸಿಲಿಗೆ ಬಿಟ್ಟು ಒಂದ 4ನೇ ಬಾರಿ ನಾವು ಉಳುಮೆ ಏನ್ ಮಾಡ್ತೀವಲ್ಲ, ಆ ಟೈಮಲ್ಲಿ ರೋಟೋವೇಟರ್ ಹಾಕಿ ಆ ಒಂದು ಬೆಳೆಗೆ ಎಷ್ಟು ಶಿಫಾರಸ್ ಮಾಡಿರ್ತಾರೆ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕುವಂತದ್ದು. ಈ ಸೇವಂತಿಗೆಯಲ್ಲಿ ಒಂದು 8-10 ಟನ್ ಪ್ರತಿ ಎಕರೆಗೆ ಕೊಟ್ಟಿಗೆ ಗೊಬ್ಬರವನ್ನ ಕೊನೆ ಉಳುಮೆ ಟೈಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವಂತಹದ್ದು. ಇದರ ಜೊತೆಗೆ ನಾವು ಬೇವಿನ ಹಿಂಡಿ, ಹೊಂಗೆ ಹಿಂಡಿ ತಲಾ 200 KG ಅಷ್ಟು ಎಕರೆಗೆ ಬೇವಿನ ಹಿಂಡಿ ಹೊಂಗೆ ಹಿಂಡಿಯನ್ನ ಹಾಕುವಂತದ್ದು. ಅದನ್ನ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೂಡ ಹಾಕಬಹುದು, ಹಾಗೇನು ಕೂಡ ನಾವು ಮಡಿಗಳನ್ನು ಮಾಡ್ಕೋತೀವಲ್ಲ ಅವಾಗ ಕೂಡ ಹಾಕಬಹುದು. ಹಾಗೆ ಇನ್ನೂ ಒಂದು ಜೈವಿಕ ಪೀಡನಾಶಕಗಳು ಅಂತ ಹೇಳಿ ಬಯೋ ಏಜೆಂಟ್ಸ್ ಅಂತೀವಿ ನಾವು, ಈ ಟ್ರೈಕೋಡರ್ಮಾ, ಸೂಡೋಮೊನಾಸ್, ಅವೇನಾಗುತ್ತೆ ಅಂತಂದ್ರೆ ಮಣ್ಣಿನಲ್ಲಿ ಒಂದು ಫಲವತ್ತತೆಯನ್ನು ಹೆಚ್ಚುತ್ತೆ, ಅದರ ಜೊತೆಗೆ ಒಂದು ಈ ರೋಗಗಳನ್ನ ತಡ್ಕೊಳ್ಳೋಂಥ ಶಕ್ತಿಯನ್ನು ಕೊಡುತ್ತೆ. ಅಂದ್ರೆ ರೆಸಿಸ್ಟೆನ್ಸ್ ಬರುತ್ತೆ ಮಣ್ಣಲ್ಲಿ ಇರೋಂಥ ರೋಗಗಳು, ಮಣ್ಣಿಂದ ಏನು ರೋಗಗಳು ಹರಡುತ್ತೆ ಅದನ್ನೆಲ್ಲ ಕೂಡ ತಡೆಗಟ್ಟುತ್ತೆ, ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಸೊ ಈ ಸೂಡೋಮೊನಾಸ್ ಟ್ರೈಕೋಡರ್ಮ ಹೇಳದ್ನಲ್ಲ, ಇದನ್ನ ಎಲ್ಲಾ ಬೆಳೆಗೂ ಕೂಡ ಬಳಸಬಹುದು, ಭೂಮಿ ತಯಾರ ಟೈಮಲ್ಲಿ ಎಲ್ಲಾ ಬೆಳೆಗೂ, ಸೇವಂತಿಗೆ ಅಂತ ಅಷ್ಟೇ ಅಲ್ಲ ಎಲ್ಲಾ ಬೆಳೆಗೂ. ಅದನ್ನ ಯಾವ ರೀತಿ ಅಂದ್ರೆ ನಾವು ಕೊಟ್ಟಿಗೆ ಗೊಬ್ಬರದ ಜೊತೆ ಪುಷ್ಟೀಕರಿಸಿ ಉಪಯೋಗಿಸುವಂತಹದ್ದು. ಅಂದ್ರೆ ಈಗ ನಾವು ಕೊಟ್ಟಿಗೆ ಗೊಬ್ಬರ ನಾನು ಹೇಳಿದೆ 8-10 ಟನ್ ಹಾಕ್ಬೇಕಂತ, ಅದಕ್ಕೆ ನಾವು 8-10 ಟನ್ಗೂ ನಾವು ಈ ಟ್ರೈಕೋಡರ್ಮ ಸೂಡೋಮೊನಾಸ್ ಹಾಕಕ್ಕಾಗಲ್ಲ. ಸೊ ಏನ್ ಮಾಡ್ಬೇಕು, ಒಂದು 500 KG ಅಷ್ಟು ಕೊಟ್ಟಿಗೆ ಗೊಬ್ಬರಕ್ಕೆ 5 KG ಟ್ರೈಕೋಡರ್ಮ, 5 KG ಸೂಡೋಮೊನಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆರಳಲ್ಲಿ ಒಂದು 4-5 ದಿನ ಬಿಟ್ಟು ತದನಂತರ ಆ 500 KG ಬೇರೆ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಪೂರ್ತಿ ಒಂದ್ ಎಕರೆಗೆ ಹಾಕುವಂತದ್ದು. ಸೊ ಈ ರೀತಿ ಮಾಡಿದಾಗ ಮಣ್ಣಲ್ಲಿ ಒಂದು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಫಲವತ್ತತೆ ಹೆಚ್ಚುತ್ತೆ, ಹಾಗೆ ಒಂದು ರೋಗವನ್ನ ತಡ್ಕೊಳ್ಳುವಂತ ರೆಸಿಸ್ಟೆನ್ಸ್ ಶಕ್ತಿಯನ್ನ ಕೂಡ ಕೊಡುತ್ತೆ. ಅದ್ರ ಜೊತೆಗೆ ಈ ಸೇವಂತಿಕೆಗೆ ರೆಕಮೆಂಡೇಶನ್ ಇರುವಂತಹದ್ದು ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಹೇಳಿ ಬರುತ್ತೆ, ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ಇದೊಂದು ಸೂಕ್ಷ್ಮ ಜೀವಿಗಳ ಒಂದು ಸಂಯೋಜನೆ ಇದು. ಇದರಲ್ಲಿ ಏನೇನಿರುತ್ತೆ ಅಂತಂದ್ರೆ ಸಾರಜನಕವನ್ನ ಹಿಡಿದಿಟ್ಕೊಳ್ಳುವಂತಹದ್ದು, ಈ ನೈಸರ್ಗಿಕವಾಗಿ ನಮಗೆ ಸಾರಜನಕ ಇರುತ್ತೆ, ನೈಟ್ರೋಜನ್ ಇರುತ್ತೆ, ಅದನ್ನ ಹಿಡಿದಿಟ್ಕೊಳ್ಳುವಂತಹದ್ದು, ಹಾಗೆ ರಂಜಕ ಮತ್ತೆ ಸತ್ತುವನ್ನ ಅಂದ್ರೆ ಫಾಸ್ಫರಸ್ ಅಂಡ್ ಜಿಂಕ್ ಅನ್ನ ಕರಗಿಸುವಂತಹ ಒಂದು ಸೂಕ್ಷ್ಮ ಜೀವಿಗಳು ಇದರಲ್ಲಿರುತ್ತೆ. ಇದನ್ನ ಎಕರೆಗೆ 5 ಕೆಜಿ ಹಂಗೆ ಪೌಡರ್ ಫಾರ್ಮ್ ಅಲ್ಲೂ ಸಿಗುತ್ತೆ, ಇದು ನಮಗೆ ಲಿಕ್ವಿಡ್ ಅಲ್ಲೂ ಸಿಗುತ್ತೆ. 1 ಎಕರೆಗೆ 5 ಕೆಜಿ ಅಷ್ಟು ಹಾಕುವಂತದ್ದು, ಇಲ್ಲಾಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಹಾಕ್ತಿವಿ ಅಂದ್ರೆ 3 ಲೀಟರ್ ಅಷ್ಟು. ಈ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ AMC ಅಂತ ಇದು ಎಲ್ಲಾ ಕಡೆ ಸಿಗುತ್ತೆ ನಿಮಗೆ, ಎಲ್ಲಾ ಔಷಧಿ ಗೊಬ್ಬರದ ಅಂಗಡಿಯಲ್ಲೂ ಸಿಗುತ್ತೆ ನಿಮಗೆ. ಇದನ್ನ ಕೊಟ್ಟಿಗೆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ 3 ಲೀಟರ್ನ ಹಾಕುವಂತದ್ದು. ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ತುಂಬಾ ಜನ ರೈತರಿಗೆ ಬಯೋ ಇದು ಅಂತ ಹೇಳಿ ಬರ್ತಾ ಇದೆ, ಸಾಕಷ್ಟು ಈ ಪ್ರೈವೇಟ್ ಕಂಪನಿಗಳಿಂದ ಬಯೋ ಬಯೋ ಅಂತ ಬರುತ್ತೆ, ಅದಕ್ಕೆ ಸಾಕಷ್ಟು ರೇಟು ಇರುತ್ತೆ, ಅದನ್ನ ಉಪಯೋಗಿಸ್ತಾ ಇದಾರೆ ರೈತರು. ಈ AMC ಏನಿದೆ ಇದರಲ್ಲಿರೋದೇ ಅದು ಇರುತ್ತೆ. ಸೊ ಇದು ಕಡಿಮೆಗೂ ಸಿಗುತ್ತೆ, ಕಡಿಮೆ ಬೆಲೆಗೂ ಇವರಿಗೆ ಒಂದು 200 ರೂಪಾಯಿಗೆ 1 ಲೀಟರ್ ಸಿಗುತ್ತೆ ಇದು ಅವರಿಗೆ ರೈತರಿಗೆ. ಇದರಿಂದ ಸಾಕಷ್ಟು ಅವ್ರ ಮಣ್ಣು ಸುಧಾರಿಸುತ್ತೆ, ಅವ್ರ ಬೆಳೆ ಕೂಡ ಚೆನ್ನಾಗೇ ಇರುತ್ತೆ. ಸೊ ಇಂತಹದ್ದನ್ನ ರೈತರು ಉಪಯೋಗಿಸ್ಕೋಬೇಕು. ಅಥವಾ ನಾವು ನಾಟಿ ಮಾಡಿದ್ಮೇಲೆ ಕೂಡ ಇದನ್ನ ಹಾಕ್ಬಹುದು. ನಾಟಿ ಮಾಡುವ ಒಂದು 10 ದಿನ ಆದ್ಮೇಲೆ ಒಂದು 20 ml AMC ನ ಒಂದು ಈ 1 ಲೀಟರ್ ನೀರಿಗೆ ಬೆರೆಸಿ ಅದನ್ನ ಬುಡಕ್ ಸುರಿಯುವಂತದ್ದು, ಒಂದು 200-250 ml ಅಷ್ಟು ಆ ಮಿಶ್ರಣವನ್ನ ಸುರಿಯುವಂತಹದ್ದು. ಈ ರೀತಿ ಮಾಡಿದಾಗ ನಾವು ಒಂದು ಒಳ್ಳೆಯ ಬೆಳವಣಿಗೆ ಆಗೋದಕ್ಕೆ, ಸಸಿ ಏನಿದೆ ಅಲ್ಲ ಚೆನ್ನಾಗಿ ಬೇರ್ ಬಿಟ್ಟು ಅದೊಂದು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಎಲ್ಲದನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಇನ್ನೂ ಒಂದು ಹ್ಯೂಮಿಕ್ ಆಸಿಡ್ ಅಂತ ಹೇಳಿ ಸಿಗುತ್ತೆ, ಹರಳುಗಳು ಸಿಗುತ್ತೆ, ಅದು ಲಿಕ್ವಿಡ್ ಸಿಗುತ್ತೆ. ಇದನ್ನು ಕೂಡ ನಾವು ಎಲ್ಲಾ ಬೆಳೆಯಲ್ಲೂ ಬಳಸಬಹುದು. ನಾವು ಇದನ್ನ ಹ್ಯೂಮಿಕ್ ಆಸಿಡ್ನು ಕೂಡ ನಾವು ಈಗ ನಾಟಿ ಮಾಡಿ ಬೆಳೆಸತಕ್ಕಂತಹ ಬೆಳೆಗಳಲ್ಲಿ ಒಂದು ನಾಟಿ ಮಾಡಿ 10 ದಿನ 15 ದಿನ ಅಂದ್ರೆ 1-2 ವಾರ ಆದ್ಮೇಲೆ ಒಂದು 2 ಲೀಟರ್ 1 ಎಕರೆಗೆ ಅಥವಾ 2 ಕೆಜಿ 1 ಎಕರೆಗೆ ನಾವು ಕೊಟ್ರೆ ಇದು ಕೂಡ ಬೇರಿನ ಬೆಳವಣಿಗೆಯನ್ನು ಚೆನ್ನಾಗಿ ಮಾಡುತ್ತೆ. ಈಗ ಒಂದು ಗಿಡ ಯಾವಾಗ ಬೆಳವಣಿಗೆ ಆಗುತ್ತೆ ಅಂತಂದ್ರೆ, ಸೊ ಅದ್ರ ಬೇರಿಂದು ಯಾವಾಗ ಚೆನ್ನಾಗಿರುತ್ತೋ ಅವಾಗ ಬೆಳವಣಿಗೆ ಆಗುತ್ತೆ. ಯಾಕೆಂದ್ರೆ ಅದು ಬೇರಿನ ಮುಖಾಂತರನೇ ಅದು ಊಟ ನೀರು ಎಲ್ಲದನ್ನು ಕೂಡ ಅದು ತಗೊಳ್ಳೋದು ಬೇರಿನ ಮುಖಾಂತರ. ಬೇರು ಯಾವಾಗ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಚೆನ್ನಾಗಿ ಬೆಳೆಯುತ್ತೆ, ಅವಾಗ ಆಟೋಮೆಟಿಕ್ ಆಗಿ ಗಿಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಈ ರೀತಿ ಆಮೇಲೆ ಇದ್ರ ಜೊತೆಗೆ ಶಿಫಾರಸ್ ಮಾಡಿರುವಂತಹ ಫರ್ಟಿಲೈಸರ್ಸ್ ಅನ್ನ ಅಂದ್ರೆ ರಸಗೊಬ್ಬರಗಳನ್ನ ಕೂಡ ಕೊಡಬೇಕಾಗುತ್ತೆ ಇದ್ರ ಜೊತೆಗೆ. ಅದಕ್ಕಿಂತ ಪೂರ್ವದಲ್ಲಿ ಈ ನೀರು ನಿರ್ವಹಣೆ ಬಗ್ಗೆ ನೀರು ಅಂದ್ರೆ ಈಗ ನಾಟಿ ಮಾಡಿದ ತಕ್ಷಣ ನಾವು ನೀರು ಕೊಡಬೇಕಾಗುತ್ತೆ. ಅದಾದ್ಮೇಲೆ ಒಂದು 2-3 ವಾರ ತನಕ ನಾವು ಸ್ವಲ್ಪ ನೀರು ಚೆನ್ನಾಗಿ ಅದು ಬೇರ್ ಬಿಟ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗೋವರೆಗೂ ನಾವು ಆದಷ್ಟು 1 ದಿನಕ್ಕೊಂದ್ಸತಿ ಅಥವಾ 2 ದಿನಕ್ಕೊಂದ್ಸತಿ ಕೊಟ್ಟರೆ ಒಳ್ಳೇದು. ತದನಂತರದಲ್ಲಿ ನಾವು ಒಂದು 2-3 ದಿನಕ್ಕೆ ಅಲ್ಲ 4-5 ದಿನಕ್ಕೆ ಸೊ ನಾವು ನೋಡಿಕೊಂಡು ವಾತಾವರಣದಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ, ಮಣ್ಣಲ್ಲಿ ತೇವಾಂಶ ಹೇಗಿರುತ್ತೆ ನೋಡಿಕೊಂಡು ನಾವು ನೀರು ಕೊಟ್ಕೋಬಹುದು. ಈಗ ಈ ಒಂದು ಬೆಳೆ ಹಾಕಿದ ಮೇಲೆ ಎಷ್ಟು ದಿನಕ್ಕೆ ಇದು ಗಿಡ ಹೂ ಕೊಡಕ್ಕೆ ಶುರು ಮಾಡ್ತದೆ? ಇದು ನಮಗೆ ನಾಟಿ ಮಾಡಿ 3-3.5 ತಿಂಗಳಿಗೆ ಹೂ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಓಹೋ, ನಾಟಿ ಮಾಡಿ. ಇದು ಈ ಬೆಳೆ ಎಷ್ಟು ಅವಧಿಯದ್ದಾಗಿರುತ್ತದೆ? ಈಗ 3-3.5 ತಿಂಗಳಿಗೆ ಹೂ ಬಿಡಕ್ ಸ್ಟಾರ್ಟ್ ಆಗುತ್ತೆ. ತದನಂತರ 1.5-2 ತಿಂಗಳ ತನಕ ಇದು ಹೂ ಕೊಡ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ನೀವು 1 ದಿನ ಬಿಟ್ಟು 1 ದಿನ ಹೂನ ಕೊಯ್ಲು ಮಾಡ್ತಾ ಇರಬಹುದು. ಒಟ್ಟಾರೆ ಎಷ್ಟಾಯ್ತು 3.5 ಮತ್ತೆ 1-2 ಅಂದ್ರೆ ನೀವು ಇದು ಸೂಕ್ತ ಕಾಲ ಅಂದ್ರೆ ಈಗ ಅಕ್ಟೋಬರ್ ಸೆಪ್ಟೆಂಬರ್. ಹೌದು ಹೌದು, ಯಾಕಂದ್ರೆ ಇಲ್ಲಿ ಮತ್ತೆ ಮುಂಗಾರು ಶುರು ಆಗ್ಬಿಡ್ತದೆ ಇಲ್ಲಿ ಹೋದ್ರೆ ಜೂನ್ ನಂತರ. ಕರೆಕ್ಟ್ ಕರೆಕ್ಟ್, ಅಂದ್ರೆ ಸಾಂಪ್ರದಾಯಿಕವಾಗಿ ಆ ರೀತಿ. ಬಟ್ ಈಗ ತಳಿಗಳು ನಾನು ಅವಾಗಲೇ ಏನ್ ಹೇಳಿದ್ನಲ್ಲ, ಮಾರುಕಟ್ಟೆಯಲ್ಲಿ ಬೇಡಿಕೆ ಇರೋದು ಅದು ವರ್ಷ ಪೂರ್ತಿ ಬೆಳಿಬಹುದು, ಅದೇನು ತೊಂದರೆ ಇಲ್ಲ, ಯಾವ ಟೈಮ್ ಅಲ್ಲಿ ಬೇಕಾದ್ರೆ ಬೆಳಿಬಹುದು. ಅಂದ್ರೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರೋ ಟೈಮ್ ಅಲ್ಲಿ, ಅಂದ್ರೆ ಹಬ್ಬ ಹರಿದಿನಗಳು ಬರುತ್ತಲ್ಲ ಆ ಟೈಮಿಗೆ ಹೂ ಬಿಡೋ ತರ ನಾವು ನಾಟಿ ಮಾಡ್ಕೊಂಡ್ರೆ ರೈತರು ಹೆಚ್ಚಿನ ಲಾಭವನ್ನ ಪಡೆಯಬಹುದು. ಅದೇ ಈಗ ನೀವು ಹೇಳಿದಾಗ ಅಕ್ಟೋಬರ್ ನವೆಂಬರ್ ಅಲ್ಲಿ ನಾವು ನಾಟಿ ಮಾಡಬೇಕಾಗುತ್ತೆ. ಹಾಗೆ ಮಾಡಿದ್ರೆ ನಿಮಗೆ ಮಾರ್ಚ್ ಏಪ್ರಿಲ್ ನಿಮ್ದು ಅದು ಕಟಾವಿಗೆ ಬರ್ತದೆ. ಈಗ ಕೆಲವರು ಏನ್ ಮಾಡ್ತಾರೆ, ಈ ಗೌರಿ ಗಣೇಶ ಹಬ್ಬಕ್ಕೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಗೌರಿ ಗಣೇಶ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಅದಾದ್ಮೇಲೆ ದಸರಾ, ದೀಪಾವಳಿ, ಹಂಗೆ ಆ ಬ್ಯಾಚ್ ಅಲ್ಲಿ ಬಂದ. ಅದಕ್ಕೆ ರೈತರು ಏನ್ ಮಾಡ್ಕೋಬಹುದು ಅಂದ್ರೆ ಸ್ಟಾಗರ್ಡ್ ಪ್ಲಾಂಟಿಂಗ್ ಅಂತ ನಾವ್ ಒಂದ್ ಹೇಳ್ತೀವಿ. ಅಂದ್ರೆ ಈಗ 1 ಎಕರೆ ಜಾಗ ಇರುತ್ತೆ ಅಂತಂದ್ರೆ 1 ಎಕರೆಗೆ ಪೂರ್ತಿ ಒಂದೇ ಸತಿ ನಾಟಿ ಮಾಡೋದಲ್ಲ, ಅದನ್ನ ಒಂದು 3 ಡಿವೈಡ್ ಮಾಡ್ಕೊಳ್ಳೋದು. ಇವತ್ತು ನಾಟಿ ಮಾಡಿದ್ವಿ ನಾವು ಒಂದು ಭಾಗಕ್ಕೆ ಅಂತಂದ್ರೆ, ಇನ್ನೊಂದು ವಾರ ಬಿಟ್ಟು ಅಥವಾ 15 ದಿನ ಬಿಟ್ಟು ಇನ್ನೊಂದು ಅರ್ಧ ಭಾಗ ನಾಟಿ ಮಾಡುವಂತದ್ದು. ಅವಾಗ ನಮಗೇನಾಗುತ್ತೆ, ಇದು ಹೂ ಸ್ಟಾರ್ಟ್ ಆದ್ಮೇಲೆ ನೆಕ್ಸ್ಟ್ ಅದು ಸ್ಟಾರ್ಟ್ ಆಗುತ್ತೆ. ಆ ರೀತಿ ಸ್ಟಾರ್ಟ್ ಮುಗಿತದೆ, ಇದು ಶುರು ಆಗುತ್ತೆ, ಇದು ಮುಗಿತದೆ, ಇನ್ನೊಂದು ಶುರು ಆಗುತ್ತೆ. ಆ ರೀತಿ ಈ ಕಬ್ಬಿನ ಬೆಳೆ ಬೇಸಾಯ ಮಾಡ್ತಾರಲ್ಲ ಈಗ ಕೆಲವೊಂದ್ ಕಡೆ ದೊಡ್ಡ ಪ್ರಮಾಣದಲ್ಲಿ, ಬೆಳಗಾವಿ ಮತ್ತೆ ಈಗ ಮಂಡ್ಯ ಅಲ್ಲಿ ಅಲ್ವಾ, ಈ ಕಡೆ ಕಟಿಂಗ್ ಮಾಡ್ತಾನೆ ಹೋಗ್ತಾರೆ, ಆ ಕಡೆ ಗಿಡ ನೆಟ್ಕೊಂತ ಬರ್ತಾರೆ. ಹಾಗೆ ಆ ಕಡೆ ಅದು ಶುರು ಆಗಿರ್ತದೆ, ಈ ಕಡೆ ಮತ್ತೆ ಕಟಿಂಗ್ ಮಾಡಬಹುದು. ಅದಕ್ಕೊಂದು ಉದಾಹರಣೆ, ಒಳ್ಳೆ ಉದಾಹರಣೆ ಅಂದ್ರೆ, ಈ ಕಳೆದ ಬಾರಿ ಈಗೊಂದು 4-5 ತಿಂಗಳ ಹಿಂದೆ ಏನ್ ಮಾಡಿದ್ರೆ ಅಂದ್ರೆ, ಈ ಸೇವಂತಿಕೆಯಲ್ಲಿ ಹೂ ಚೆನ್ನಾಗಿ ಲಾಭ ಬರುತ್ತೆ ಸಿಗುತ್ತೆ ಅಂತ ಪ್ರತಿಯೊಬ್ಬರು 2-3 ಎಕರೆ ಸೇವಂತಿಗೆ ಹಾಕೊಂಡು ಫುಲ್ ಬಿದ್ದೋಯ್ತು ಸೇವಂತಿಗೆ ರೇಟು ಎಲ್ಲ ತಗೊಂಡು ಹೊರಗಡೆ ಚೆಲ್ಲಿದ್ರು. ಟೊಮ್ಯಾಟೊ ಹೆಂಗೆ ಚೆಲ್ತಾರೆ ರೋಡ್ ಸೈಡ್ ಸೈಡ್ ಹಂಗೆ ಚೆಲ್ಲಿರುವಂತದ್ದು. ಈ ಟೊಮೆಟೊ ಬೆಳೆ ಅದು ಸಮಗ್ರ ಬೆಳೆ ಬೇಸಾಯ ಪದ್ಧತಿ ಅನುಸರಿಸಬೇಕು ಅಂದ್ರೆ ಲೆಕ್ಕಾಚಾರ ಮಾಡಿ ಮುಂದಿನ ಅಂದಾಜು ನೀವು ನೋಡ್ಕೊಂಡು ಬೆಳೀತಾ ಹೋದ್ರೆ ಪ್ರಯೋಜನಕ್ಕೆ ಬರುತ್ತೆ. ಇದೇ ಅದು ಕೂಡ ಈ ಮಾರ್ಕೆಟ್ ಅನ್ನ ನಾವು ಮೊದಲೇ ಅಂದಾಜು ಮಾಡಬೇಕು, ಯಾವಾಗ ಬೆಳೆ ಬೇಕಾಗ್ತದೆ, ಯಾವಾಗ ಜಾಸ್ತಿ ಜನ ಬೆಳೀತಾರೆ ಅಂತ ಬೆಳೆಯನ್ನ ನಾವು ಬಂದ್ ಮಾಡ್ಬೇಕು. ಬೇರೆ ಹೂ ಬೆಳೆಯಿರಲ್ಲ, ಸಾಕಷ್ಟು ಅವಕಾಶ ಇದೆ. ಈಗ ಸೇವಂತಿ ಹೂ ಅಂತಂದ್ರೆ ಬೇಕಷ್ಟು ಹೂ ಇದಾವೆ ನಿಮ್ಗೆ, ಚಂಡಿ ಹೂ ಒಳ್ಳೆ, ಚೆಂಡು ಹೂ ಇದೆ, ಗುಲಾಬಿ ಹೂ ಇದೆ, ಮಲ್ಲಿಗೆ ಹೂ ಬೆಳಿಬಹುದು, ಕನಕಾಂಬರ ಬೆಳಿಬಹುದು. ಹೌದು, ನೀವು ಹೇಳದಂಗೆ ಸಮಗ್ರ ರೀತಿಯಲ್ಲಿ ನಾವು ಕೃಷಿಯನ್ನ ಮಾಡಬೇಕು. ಒಂದೇ 10 ಎಕರೆ ಬೆಳೆಯೋದಕ್ಕಿಂತ 10 ಎಕರೆಯಲ್ಲಿ ಒಂದು 10 ತರದ್ದನ್ನ ನಾವು ಈಗ ಏನಾಗಿದೆ ಅಂದ್ರೆ, ಈಗ ನಾವು ಕೃಷಿ ರಂಗ ವಿಭಾಗ ಅಂದ ತಕ್ಷಣ ಇದು ನಾವು ಕೃಷಿ ಮೂಲ ಉದ್ಯೋಗಗಳನ್ನ ನಾವು ನೋಡಬೇಕಾಗಿದೆ. ಇವತ್ತು ನಮ್ಮ ಯುವಕರಿಗೆ ಈಗ ಸಾಕಷ್ಟು ಇದು ಉದ್ಯೋಗ ಕೊಡಬೇಕಾಗಿದೆ. ಕೃಷಿ ರಂಗ, ಕೃಷಿ ವಿಭಾಗ ಸಾಕಷ್ಟು 100+ ಉದ್ಯೋಗ ಇಲ್ಲಿ ಇದೆ. ಅದನ್ನ ನಾವು ಎಲ್ಲರೂ ಇದನ್ನು ಕಂಡುಕೋಬೇಕಾಗಿದೆ. ಈಗ ನಾವು ಬೆಳೆ ಒಂದ್ ಕಡೆ ಬೆಳಿತೇವೆ, ಅಲ್ಲಿ ಪಕ್ಕದಲ್ಲಿ ಒಂದು ಜೇನು ಸಾಕಾಣಿಕೆ ಮಾಡಬಹುದಲ್ಲ. ನಿಮ್ದು ಬೆಳೆ ಒಂದು ಇಳುವರಿ ಕೂಡ ಜಾಸ್ತಿ, ಹೂವಿನ ಇಳುವರಿ ಜಾಸ್ತಿ ಆಗುತ್ತೆ. ಆಜುಬಾಜು ರೈತರಿಗೆಲ್ಲ ಅದು ಆದಾಯ ತಂದು ಕೊಡ್ತದೆ. ಈ ಕಡೆ ಯುವಕರಿಗೆ ಉದ್ಯೋಗ ಸಿಗುತ್ತೆ. ಇದು ಕೂಡ ನಾವು ಕೃಷಿ ಇಲಾಖೆಯವರು ಸಾಕಷ್ಟು ಇದನ್ನ ನಮ್ಮ ಯುವ ಜನಕ್ಕೆ ಹೇಳ್ತಾ ಇದಾರೆ. ಯುವ ರೈತರು ಮತ್ತೆ ರೈತರಾದವ್ರಿಗೆ ಇದು ಗೊತ್ತೇ ಗೊತ್ತಿದ್ರೆ ಮತ್ತೆ ಇದು ಈಗ ಮತ್ತೆ ಈಗ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಬೆಳೆ ಬೆಳಿಬೇಕು, ಮತ್ತೆ ನಾವು ಇದ ಬೆಳೆಯನ್ನ ನಾವು ಜಾರಿಗೆ ತರಬೇಕು ಅಂತ ಇರೋಂತ ಯುವಕರಿಗೆ ಯುವತಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ದೊಡ್ಡ ಪ್ರಮಾಣದಲ್ಲಿ ಈಗ ಕೂಳೆ ಬೆಳೆ ಕೊಯ್ಲು ಮತ್ತೆ ಅದ್ರ ಇಳುವರಿ ಈ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್ ಆಶಾ ಅವರೇ. ಕೂಳೆ ಬೆಳೆ ಅಂತ ಹೇಳಿದ್ರಲ್ಲ, ಈಗ ಕೂಳೆ ಬೆಳೆ ಅಂದ್ರೆ ನಾವು ಬಾಳೆಯಲ್ಲಿ ನೀವು ಅವಾಗಲೇ ಹೇಳದಂಗೆ ಕಬ್ಬಲ್ಲೂ ಕೂಡ ಕೂಳೆ ಬೆಳೆ ತಗೋತಾರೆ. ಸೊ ಅದೇ ರೀತಿ ನಾವು ಸೇವಂತಿಕೆಯಲ್ಲೂ ಕೂಡ ನಾವು ಕೂಳೆ ಬೆಳೆ ತಗೋಬಹುದು. ಕೂಳೆ ಬೆಳೆ ಅಂತಂದ್ರೆ ಒಂದ್ಸತಿ ನಾಟಿ ಮಾಡಿ ಅದರ ಒಂದು ಇಳುವರಿ ಕೊಯ್ಲೆಲ್ಲ ಮುಗಿದ ಮೇಲೆ ಮತ್ತೆ ಅದೇ ಬೆಳೆಯಿಂದ ನಾವು ಇನ್ನೊಂದು ಬೆಳೆಯನ್ನ ತೆಗೆದುಕೊಳ್ತಕ್ಕಂತಹದ್ದು. ಸೊ ಇದರಲ್ಲೂ ಕೂಡ ಅದೇ ರೀತಿ ನಾವು ಕೂಳೆ ಬೆಳೆಯನ್ನ ತೆಗೆದುಕೊಳ್ಬಹುದು. ಅಂದ್ರೆ ಮೊದಲನೇ ಬೆಳೆ ನಾವು ಕಂಪ್ಲೀಟ್ ಆಗಿ ಏನ್ ಮುಗಿಯುತ್ತಲ್ಲ, ನಾನು ಹೂ ಸ್ಟಾರ್ಟ್ ಆದಾಗಿಂದ 1.5-2 ತಿಂಗಳು ಇರುತ್ತೆ ಅನ್ನಲ್ಲ, ಅದು ಕಂಪ್ಲೀಟ್ ಆದ್ಮೇಲೆ ನಾವು ಇದ್ರದ್ದು ಆಶಾ ಅವರೇ ಇದು ಬೀಜ ಏನು ಉತ್ಪಾದನೆ ಇರಲ್ಲ ಏನು? ಇದು ಬೀಜನ ಬ್ರೀಡಿಂಗ್ ಮಾತ್ರ ಉಪಯೋಗಿಸ್ತಾರೆ. ಅಂದ್ರೆ ಈಗ ತಳಿಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಅದಕ್ಕೆ ಅಂತದಕ್ಕೆ ಉಪಯೋಗಿಸ್ತಾರೆ. ರೈತ ಬಾಂಧವರಿಗೆ ಇದು ಅವಕಾಶ ಇಲ್ಲೇನು? ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಕಮರ್ಷಿಯಲ್ ಆಗಿ ವಾಣಿಜ್ಯಿಕವಾಗಿ ಬೀಜದಿಂದ ಯಾವುದೇ ರೀತಿ ಸಸ್ಯಾಭಿವೃದ್ಧಿ ಆಗಲಿ ಅದನ್ನು ಕಟ್ಟಿಂಗ್ಸ್ ಮುಖಾಂತರನೇ ಸಸ್ಯ ರೀತಿ. ಸೊ ಕೂಳೆ ಬೆಳೆ 10 ಸೆಂಟಿಮೀಟರ್ ಬಿಟ್ಟು ಪೂರ್ತಿ ಎಲ್ಲ ಕೊಂಬೆ ರೆಂಬೆಗಳನ್ನ ಕಟ್ ಮಾಡಿ ಮತ್ತೆ ನಾವು ಶಿಫಾರಸ್ ಮಾಡಿರೋ ಏನು ಗೊಬ್ಬರಗಳು ಅವಾಗಲೇ ನಾನು ಎಲ್ಲ ಹೇಳಿದ್ನಲ್ಲ, ಅದೆಲ್ಲ ಗೊಬ್ಬರ ಮತ್ತೆ ಜಾಸ್ತಿ ಸ್ಪ್ರೌಟ್ ಬರುತ್ತೆ. ಮತ್ತೆ ಸ್ಪ್ರೌಟ್ ಬರುತ್ತೆ ಅಂದ್ರೆ ಚಿಗುರು ಬರುತ್ತೆ, ಮತ್ತೆ ಇನ್ನೊಂದು ಬೆಳೆ ತಗೋಬಹುದು ನಾವು ಅದರಿಂದ. ಅಂದ್ರೆ ಮುಂಚೆ ನಾವು ನಾಟಿ ಮಾಡಿದಾಗ 3-3.5 ತಿಂಗಳು ತಗೊಳ್ತು, ಈಗ ನಮಗೆ ಆಲ್ರೆಡಿ ಗಿಡ ಇತ್ತು, ನಾವು 1.5 ಸೆಂಟಿಮೀಟರ್ ಅಷ್ಟೇ ಕಟ್ ಮಾಡಿದ್ವಿ, ಈಗ ಬೇಗನೆ ಬರುತ್ತೆ 1.5-2 ತಿಂಗಳಿಗೆ ಮತ್ತೆ ಹೂ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಬೇರ್ಗೀರಿ ಎಲ್ಲ ಸಾಕಷ್ಟು ಅಲ್ಲೇ ಭೂಮಿ ಒಳಗೆ ಇರುತ್ತೆ, ಈಗ ಸಮಗ್ರವಾಗಿ ಅದು ಎದ್ದು ಬಿಡುತ್ತದೆ. ಸೊ ಇದು ಅದಕ್ಕಿಂತ ಜಾಸ್ತಿ ಬೆಳೆ ಬರುತ್ತೆ. ಹೌದು ಬರುತ್ತೆ, ಜಾಸ್ತಿ ಅಂತ ಏನ್ ಹೇಳಕ್ ಆಗಲ್ಲ. ಅದ್ರ ಜೊತೆಗೆ ನಾವು ಈಗ ಮತ್ತೆ ರೈತರು ಭೂಮಿ ತಯಾರು ಮಾಡ್ಬೇಕು, ಮತ್ತೆ ನಾಟಿ ಮಾಡ್ಬೇಕಂದ್ರೆ ಸಾಕಷ್ಟು ಖರ್ಚು ಬರುತ್ತೆ. ಈ ಸಕ್ಕರ್ಸ್ ಅಂತ ಹೇಳ್ತೇವಲ್ಲ, ಅದು ಎದ್ದು ಬಿಡ್ತಾವ. ಹೌದು, ಅದೇ ಬೆಳೆನೆ ಮತ್ತೆ ಇನ್ನೊಂದು ಇದನ್ನ ತಗೊಳ್ಳುವಂತಹದ್ದು. ಸೊ ಈ ರೀತಿ ಒಂದು 7 ತಿಂಗಳು ಒಂದ್ ಕ್ರಾಪ್ ಅನ್ನು ಹಾಕಿದಾಗ ಮೇಂಟೈನ್ ಮಾಡಬಹುದು. ಇದು ಹೊಲದಲ್ಲಾಯ್ತು, ಈಗ ಪಾಟ್ ಅಲ್ಲಿ ಬೆಳೆಸೋದು ಹೇಗೆ ಅಥವಾ ಟ್ರೇದಲ್ಲಿ ಹೇಗೆ ಬೆಳೆಸಬಹುದು ಡಾಕ್ಟರ್ ಆಶಾ? ಟ್ರೇ ಅಂತಿಲ್ಲ, ಈ ಕುಂಡ ಸಸ್ಯಗಳು ನಾನು ಹೇಳಿದ್ನಲ್ಲ, ಕುಂಡ ಸಸ್ಯಗಳು ಈಗ ಪಾಟ್ಗಳಲ್ಲಿ. ಸೊ ಅದಕ್ಕೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಇದೆ. ಈ ಹಲವಾರು ನರ್ಸರಿಗಳಲ್ಲಿ ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ, ಈ ಸೇವಂತಿಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಹಲವಾರು ಕುಂಡ ಸಸ್ಯಗಳನ್ನ ಅವ್ರು ಮೇಂಟೈನ್ ಮಾಡ್ತಾರಷ್ಟೇ. ಈ ಸಭೆ ಸಮಾರಂಭಗಳು ಇದ್ದಾಗ ರೆಂಟ್ ಕೊಡ್ತಾರೆ, 20 ರೂಪಾಯಿ ಒಂದ್ ಪಾಟಿಗೆ ಒಂದ್ ದಿನಕ್ಕೆ. ಈಗ ನಾವೇ ಎಷ್ಟೋ ಸತಿ ನಮ್ಮ ಫಂಕ್ಷನ್ ಗಳಿಗೆ ಪಕ್ಕದಲ್ಲಿ ಹತ್ತಿರದಲ್ಲಿರೋ ನರ್ಸರಿಯಿಂದ ಒಂದ 200 ಪಾಟ್ನ ನಾವು ತರಿಸ್ತೀವಿ ಒಂದೊಂದ್ಸತಿಗೆ, 200 × 40 ಬಾಡಿಗೆಗೆ. ಸೊ ಈ ರೀತಿ ಕೂಡ ಒಂದು ಉದ್ಯಮ ಇದೆ, ಅಷ್ಟು ಒಂದು ಬೇಡಿಕೆ ಇದೆ ಕುಂಡ ಸಸ್ಯಗಳಿಗೆ. ಅವರಿಗೆ ಅದ್ರ ಬಗ್ಗೆ ಏನು ಒಂದು ತಿಳುವಳಿಕೆ ಇರೋದಿಲ್ಲ, ನಾಲೆಜ್ ಇರೋದಿಲ್ಲ, ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಕೂಡ ಒಂದು ದೊಡ್ಡ ಬಿಸ್ನೆಸ್ ಆಗಿದೆ. ಈ ಕುಂಡ ಸಸ್ಯಗಳಿಗೆನೆ ಸಾಕಷ್ಟು ತಳಿಗಳಿದಾವೆ. ಸೊ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IHR ಇಂದನೂ ಬಿಡುಗಡೆ ಆಗಿದೆ. ಸೊ ಅದೇ ಸಸ್ಯಗಳನ್ನ ನಾವು ಅದೇ ತಳಿಗಳನ್ನ ನಾವು ಬಳಸಬೇಕಾಗುತ್ತೆ ಕುಂಡಗಳಿಗೆ. ನಿಜವಾಗೂ ಇದು ಪರ್ಯಾಯ ಉದ್ಯೋಗ ಡಾಕ್ಟರ್ ಆಶಾ ಅವರೇ, ಯಾಕಂದ್ರೆ ಯುವ ಜನಾಂಗ ಈಗ ಇದ್ರ ಬಗ್ಗೆ ಲಕ್ಷ ಹಾಕ್ಬೋದಲ್ಲ. ಖಂಡಿತ, ತಾರಸಿ ತೋಟ ಮಾಡ್ತೇವೆ ನಾವು, ತರಕಾರಿ ಬೆಳಿತೇವೆ, ಅಲ್ಲೇ ಇದು ಕೂಡ ಬೆಳಿಬಹುದಲ್ಲ. ಇದು ತುಂಬಾ ಉಪಯೋಗ ಅಂತ ಒಂದು ವಿಷಯ. ಖಂಡಿತ, ನಿಜವಾಗ್ಲು. ಯಾಕಂದ್ರೆ ಈಗ ಮಾರುಕಟ್ಟೆಯಲ್ಲಿ ಈ ಒಂದು ಅವಕಾಶ ಇರಬೇಕಾದ್ರೆ ಪ್ರತಿಯೊಂದು ಮನೆಗೂ ಈ ಒಂದು ಹೂವಿನ ಅಲಂಕಾರ ಬೇಕೇ ಬೇಕು. ಒಂದು ಇಂಥದ್ದು ಮಾಡಬಹುದಲ್ಲ. ಖಂಡಿತ, ಯುವ ಜನಾಂಗದವರು ಇದನ್ನ ತಗೋಬಹುದು. ಈ ರೀತಿ ಹಲವಾರಿದೆ, ಇದೊಂದೇ ಅಲ್ಲ. ಅಂದ್ರೆ ಈಗ ಕುಂಡದಲ್ಲಿ ಬೆಳೆಯುವಂತ ಈ ಒಂದು ಸೇವಂತಿ ಹೂವು ಮತ್ತೆ ನೀವು ವಾಪಸ್ ಅವರಿಗೆ ವಾಪಸ್ ನೀವು ತಂದು ಕೊಡಬಹುದಲ್ಲ. ಹೌದು, ಮತ್ತೆ ಇನ್ನೊಂದು ಫಂಕ್ಷನ್ ಅದೇ ಒಂದು, ಯಾಕಂದ್ರೆ ಜೀವಂತ ಇರೋ ಗಿಡ ಅದು. ಈಗ ಹೂವು ಅದನ್ನ ನೀವು ಕಟ್ ಮಾಡಿ ಮತ್ತೆ ತಗೊಂಡೋಗಿ ಅಲ್ಲಿ ಮಾಲೆ ಮಾಡ್ಕೊಂಡು ಅದ ಬಿಡಿ ಹೂವು ಇಟ್ಕೊಂಡು ಅದು ಮುಗಿಸ್ಬಿಡ್ತೀರಿ. ಅದಿದ ಹಾಗಲ್ಲ, ಮತ್ತೆ ಇನ್ನೊಂದು ಈ ಹೂ ತೆಗೆದ್ರು ಇನ್ನೊಂದು ಹೂ ಮತ್ತೆ ಹುಟ್ಟಿ ಬರ್ತದಲ್ಲ. ಹೌದು ಹೌದು. ಇನ್ನೊಂದು ಏನಂತಂದ್ರೆ ಆ ಹೂ ಬಿಟ್ಟಾಗ ನಾವು ಹೂ ಪೂರ್ತಿ ಅರಳಿದ್ದನ್ನ ಬಿಡೋದಕ್ಕೆ ಹೋಗ್ಬಾರ್ದು, ತೆಗೆದು ಬಿಡಬೇಕು. ಬಿಟ್ಟಾಗ ಅದ್ರದ್ದು ಬೆಳೆ ಒಂದು ಹಂತ ಮುಗದೆ ಹೋಗ್ಬಿಡತ್ತೆ, ಆ ರೀತಿಯಾಗತ್ತೆ. ಇನ್ನೊಂದು ಈ ಸೇವಂತಿಗೆಯಲ್ಲಿ ಇನ್ನೊಂದು ಒಂದು ಬೆಳೆಯನ್ನ ಬೆಳೆಯುವಾಗ ಒಂದು ಕಲ್ಚರಲ್ ಪ್ರಾಕ್ಟೀಸ್ ಅಂತೀವಿ ನಾವು ಕೆಲವೊಂದು. ಏನು ಅಂತಂದ್ರೆ ಇದ್ರಲ್ಲಿ ಪಿಂಚಿಂಗ್ ಅಂತ ಕೆಲವರು ಮಾಡ್ತಾರೆ, ಕೆಲವು ಕಡೆ ಮಾಡ್ತಾರೆ ಇದನ್ನ, ಕೆಲವರು ಮಾಡೋದಿಲ್ಲ. ಅಂದ್ರೆ ತುದಿ ಚಿವುಟ ಅಂತದ್ದು, ಈ ನಾಟಿ ಮಾಡಿ 30 ದಿನಕ್ಕೆ ನಾವು ಒಂದ್ಸತಿ ತುದಿಯನ್ನ ಚಿವುಟ ಅಂತದ್ದು. ಅದನ್ನ ಚಿವುಟದಾಗ ಏನಾಗುತ್ತೆ, ಜಾಸ್ತಿ ಕವಲ್ ಹೊಡೆಯುತ್ತೆ, ಅದರಿಂದ ಜಾಸ್ತಿ ರೆಂಬೆಗಳು ಬಂದು ಈಗ ಒಂದು ಕೊಂಬೆಯಿಂದ ಒಂದು ರೆಂಬೆಯಿಂದ 10 ಕವಲ್ ಹೊಡೆಯುತ್ತೆ. ಆ ರೀತಿ ನಾವು ಇನ್ನೂ ಒಂದ್ಸತಿ ಪಿಂಚಿಂಗ್ ಮಾಡುವಂತದ್ದು ಕೂಡ ರೈತರು ಮಾಡ್ತಾರೆ. ಒಂದ್ಸತಿ ಮಾಡಿದ್ರು ಸಾಕು, ಇನ್ನೂ ಒಂದ್ಸತಿ ಎರಡನೇ ಸತಿ ಮಾಡಿದಾಗ ಅವಾಗ ಏನಾಗುತ್ತೆ, ಹೂ ಬಿಡೋದು ಇನ್ನೊಂದ್ ಸ್ವಲ್ಪ ಮುಂದೆ ಹೋಗುತ್ತೆ. ಆ ರೀತಿ ಕೂಡ ಮಾಡ್ಕೋಬಹುದು. ಈಗ ಮಾರ್ಕೆಟ್ ಅಲ್ಲಿ ಬೇಡಿಕೆ ಇಲ್ಲ ಅಂದಾಗ ಒಂದ್ಸತಿ ಅಷ್ಟೇ ಪಿಂಚಿಂಗ್ ಮಾಡ್ಕೊಳ್ಳೋದು. ಮಾರ್ಕೆಟ್ ಅಲ್ಲಿ ಬೇಡಿಕೆ ಇಲ್ಲ, ಈಗ ನಾವು ಇನ್ನೊಂದ್ ಸ್ವಲ್ಪ ದಿನ ಮುಂದೆ ಹೋಗ್ಲಿ, ಇನ್ನೊಂದ್ 15-20 ದಿನ ಬೇಡ ನಮಗೆ ಹೂ ಅಂದಾಗ ಇನ್ನೊಂದ್ಸತಿ ಪಿಂಚ್ ಮಾಡಿದಾಗ ಮತ್ತೆ ಅದು ಇನ್ನೊಂದ್ 15 ದಿನ ಮುಂದೆ ಹೋಗುತ್ತೆ. ಹೌದು ಹೌದು. ಅದರಿಂದ ರೆಂಬೆಗಳು ಕೂಡ ಕವಲುಗಳು ಜಾಸ್ತಿ ಹಿಡಿಯುತ್ತೆ. ಈ ರೀತಿ 10-100 ಕವಲುಗಳು ಹೊಡೆದು ಒಂದು ಕವಲಿಂದ 15 ಹೂಗಳು ಬಿಡುವಂತದ್ದು. ಈ ರೀತಿ ರೈತರು ಈ ತರ ಪ್ರಾಕ್ಟೀಸ್ ಅನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ನೀವು ಇದು ತೋಟಗಾರಿಕಾ ವಿಜ್ಞಾನಿಯಾಗಿ ಈ ಮಾತನ್ನು ಹೇಳ್ತಾ ಇರೋದು ನಿಜವಾಗೂ ಯುವ ರೈತರಿಗೆ ಇದು ಖುಷಿದಾಯಕವಾದ ವಿಷಯ ಆಗಿದೆ. ಈ ಸಂದರ್ಭದಲ್ಲಿ ಆಶಾವರೇ, ಈಗ ಸೇವಂತಿ ಬೆಳೆ ಬೇಸಾಯದಲ್ಲಿ ಏನೇನು ತೊಂದರೆ ನಮ್ಮ ರೈತ ಬಾಂಧವರು ಅನುಭವಿಸ್ತಾ ಇದ್ದಾರೆ, ಅದಕ್ಕೂ ಕೂಡ ಮುಂಜಾಗ್ರತಾ ಕ್ರಮ ಏನು, ಹತೋಟಿ ಕ್ರಮ ಏನು, ಇದ್ರ ಬಗ್ಗೆ ತಿಳಿಸ್ಬಿಡಿ. ಈಗ ತೊಂದರೆಗಳು ಅಂತ ಬಂದಾಗ ಮುಖ್ಯವಾಗಿ ರೋಗ ಮತ್ತು ಕೀಟಗಳು. ಈಗ ರೋಗ ಕೀಟಗಳ ಬಾಧೆ ಯಾವುದೇ ಒಂದು ಬೆಳೆಗಾದ್ರೂ ಒಂದು ತೊಂದರೆ ಅಂತಾನೆ ನಾವು ಹೇಳೋದಾದ್ರೆ ರೋಗ ಕೀಟದ ಬಾಧೆ ಕಂಡು ಬರುವಂತದ್ದು. ಈಗ ನಾವು ಇನ್ ಜನರಲ್ ಆಗಿ ನಾವು ಹೇಳೋದಾದ್ರೆ ಎಲ್ಲ ಬೆಳೆಗೂ ಈಗ ಬೇಸಿಗೆಯಲ್ಲಿ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ. ಬಿಸಿಲು ಯಾವಾಗಿರುತ್ತೆ, ಉಷ್ಣಾಂಶ ಯಾವಾಗಿರುತ್ತೆ, ಕೀಟಗಳ ಬಾಧೆ ಜಾಸ್ತಿ, ಎಲ್ಲ ಬೆಳೆಗೂ ಇದು ಅನ್ವಯಿಸುತ್ತೆ. ಅದೇ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ರೋಗಗಳ ಬಾಧೆ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಮುಂಜಾಗ್ರತಾ ನೋಡಿಕೊಂಡು ಆಯಾ ವಾತಾವರಣ ಆಯಾ ಸೀಸನ್ಗೆ ನೋಡ್ಕೊಂಡು ರೈತರು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಕೀಟಗಳು ಅಂತ ಬಂದಾಗ ಥ್ರಿಪ್ಸು, ಗಿಡ ಹೇನು ಅಂತೀವಿ ಅಂದ್ರೆ ಎಫಿಡ್ಸು, ಮತ್ತೆ ಮೊಗ್ಗು ಕೊರೆಯುವ ಹುಳು ಕೂಡ ಇದರಲ್ಲಿ ಒಂದು ಮುಖ್ಯವಾಗಿ ರೈತರಿಗೆ ಕಾಡುವಂತಹ ಒಂದು ಕೀಟ ಇದು. ಸೊ ಈ ಥ್ರಿಪ್ಸ್ ಮತ್ತೆ ಹೇನು ರಸ ಹೀರೋ ಕೀಟ, ಮೊಗ್ಗು ಕೊರೆಯುವ ಹುಳು ಅದು ಹುಳು ಒಂದು ಕ್ಯಾಟರ್ಪಿಲ್ಲರ್ಸ್ ಅಂತ ಅಂತೀವಿ ನಾವು, ಅದು ಮೊಗ್ಗನ್ನೆಲ್ಲ ತಿಂದು ಅರಳೋದಕ್ಕೆ ಬಿಡೋದಿಲ್ಲ, ಆ ರೀತಿ ಆಗುತ್ತೆ. ಅದು ಹೆಂಗೆ ಅಂದ್ರೆ ಅದು ನೈಟ್ ಟೈಮ್ ಆಕ್ಟಿವ್ ಆಗಿರುತ್ತೆ, ಅದು ಡೇ ಟೈಮ್ ಆಕ್ಟಿವ್ ಆಗಿರಲ್ಲ. ಎಲ್ಲ ರೈತರು ಏನ್ ಮಾಡ್ತಾರೆ, ನಾನೇ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ಅವ್ರಿಗೆ ಹೇಳಿದ್ರು ಸಂಜೆ ನಮಗೆ ಮಳೆ ಬರ್ತಾ ಇತ್ತು ಸ್ಪ್ರೇ ಮಾಡಕ್ಕಾಗ್ಲಿಲ್ಲ ಅದಕ್ಕೆ ಇದಕ್ಕೆ ಅಂತ ಬೆಳಗ್ಗೆ ಸ್ಪ್ರೇ ಮಾಡಿದೆ ಅಂತ ಹೇಳ್ತಾ ಇದ್ರು ಅವರು. ನೀವು ಬೆಳಗ್ಗೆ ಸ್ಪ್ರೇ ಮಾಡಿದ್ರೆ ಏನಕ್ಕೂ ಉಪಯೋಗ ಇಲ್ಲ. ಅವರು 2-3 ಸತಿ ಸ್ಪ್ರೇ ಮಾಡಿದರೆ ಅದು ಏನು ಕಂಟ್ರೋಲ್ಗೆ ಬಂದಿಲ್ಲ, ಅದು ಆಕ್ಟಿವ್ ಇರೋದೇ ಸಂಜೆ ಟೈಮ್. ಸೊ ನಾವು ಸ್ಪ್ರೇ ಮಾಡಬೇಕಾಗಿರೋದು ಸಂಜೆ ಟೈಮ್, ಮೊಗ್ಗು ಕೊರೆಯುವ ಹುಳು ಅದು. ಸೊ ಅದನ್ನ ಈ ಒಂದು ಮೊಗ್ಗು ಕೊರೆಯುವ ಹುಳು ಬಾಧೆಯನ್ನ ನಾವು ತಡೆಯೋದಕ್ಕೆ ಇಂಡಾಕ್ಸಾಕಾರ್ಬ್ ಅಂತ ಹೇಳಿ ಬರುತ್ತೆ ಒಂದು ಕೀಟನಾಶಕ, ಹಾಗೆ ಇಮಾಮೆಕ್ಟಿನ್ ಬೆನ್ಸೋಯೇಟ್ ಅಂತ. ಸೊ ಇವೆರಡನ್ನ ನಾವು ಬಳಸಬಹುದು. ಇನ್ನೊಂದು ಮಾಡಬಹುದು ಇದಕ್ಕೆ ಸಿಂಪರಣೆ ಅಲ್ಲದೆ ಹೋದ್ರೆ ಪಾಯ್ಸನ್ ಬೇಟ್ ಅಂತೀವಿ ನಾವು, ಅಂದ್ರೆ ವಿಷದ ಒಂದು ಊಟ ಅದಕ್ಕೆ ಹುಳಕ್ಕೆ, ಯಾಕಂದ್ರೆ ನೈಟ್ ಟೈಮ್ ತಿನ್ನತ್ತಲ್ಲ, ತಿನ್ನಕೊಡೋದು. ಅಂದ್ರೆ ಅದಕ್ಕೆ ಹೆಂಗ್ ಮಾಡ್ಬೇಕಂದ್ರೆ ನಾವು ಯಾವ್ದಾದ್ರು ಒಂದು ಹಿಟ್ಟು, ಕಡಲೆ ಹಿಟ್ಟು, ಯಾವ್ದಾದ್ರು ಒಂದು ಹಿಟ್ಟು, ಮತ್ತೆ ಹೊಟ್ಟು, ಯಾವ್ದಾದ್ರು ರೈಸ್ ಬ್ರ್ಯಾನ್ ಅಂತೀವಿ ನಾವು ಇದ್ರದ್ದು ಭತ್ತದ ಹೊಟ್ಟು, ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಬೆಲ್ಲ ಅಥವಾ ಕೊಳತಿರೋ ಹಣ್ಣು, ಅದು ಅಷ್ಟಕ್ಕೂ ಈ ನಾನೇನು ಔಷಧಿ ಹೇಳದ್ನಲ್ಲ ಅದನ್ನ ಹಾಕುವಂಥದ್ದು, ಮಿಕ್ಸ್ ಮಾಡಿ ಅಲ್ಲಲ್ಲಲ್ಲಲ್ಲಿ ಉಂಡೆ ಮಾಡಿ ಇಡುವಂಥದ್ದು. ಸೊ ಅದು ಅಟ್ರಾಕ್ಟ್ ಬಂದು ತಿನ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಅವೆಲ್ಲ ಸಾಯ್ತವೆ. ಸೊ ಈ ರೀತಿ ಕಂಟ್ರೋಲ್ ಮಾಡುವಂಥದ್ದು. ಇನ್ನು ನಾನು ಥ್ರಿಪ್ಸ್ ಎಫಿಡ್ಸ್ ಎಲ್ಲ ಹೇಳದ್ನಲ್ಲ, ಸೊ ಅದನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಕಷ್ಟು ಅಂತರ್ವ್ಯಾಪಿ ಕೀಟನಾಶಕಗಳಿದ್ದಾವೆ ಇಮಿಡಾಕ್ಲೋಪ್ರಿಡ್ ಇರ್ಬೋದು, ಥಯೋಮಿಥಾಕ್ಸಾಮು, ಕ್ಲೋರಾಂಟ್ರಾನಿಲಿಪ್ಲೂರು, ಅಸಿಫೇಟು, ಡಯಫೆಂಥ್ರಿಯನು, ಇನ್ನೂ ನಾನು ಇಷ್ಟು ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲದೆ ಇರೋದು ಆಲ್ರೆಡಿ ನಿನ್ನೆ ಇವತ್ತು ಮಾರ್ಕೆಟ್ಗೆ ಬಂದಿರುವಂತಹ ಹೊಸ ಹೊಸ ಕಾಂಪೌಂಡ್ಸ್ ಕೂಡ ಇರ್ತವೆ. ಸೊ ಈ ರೀತಿ ಇನ್ನ ರೋಗ ಅಂತ ಬಂದ್ರೆ ಫಿಸೇರಿಯಂ ವಿಲ್ಟ್ ಅಂತ ಹೇಳಿ ಸೊರಗು ರೋಗ, ತುಕ್ಕು ರೋಗ, ಮತ್ತೆ ಬ್ಲೈಟ್, ರೇ ಬ್ಲೈಟ್ ಅಂತೀವಿ, ಅಂದ್ರೆ ಹೂ ಒಣಗುವ ರೋಗ. ಸೊ ಈ ರೀತಿ ರೋಗಗಳು ಕೂಡ, ರೋಗಗಳ ಬಾಧೆಯನ್ನು ಕೂಡ ಕಂಡು ಬರುತ್ತೆ. ಇದು ಯಾವಾಗ ಅಂತಂದ್ರೆ ಮೋಡ ಕವಿದ ವಾತಾವರಣ, ಮಳೆ ಅಂತ ಟೈಮಲ್ಲಿ ಇದು ಜಾಸ್ತಿ ಹೆಚ್ಚಾಗುವಂತ ಸಂದರ್ಭ ಇರುತ್ತೆ. ಸೊ ನಾನು ಅವಾಗ್ಲೇ ಹೇಳದ್ನಲ್ಲ, ನಾನು ಮಣ್ಣನ್ನ ನಾವು ಚೆನ್ನಾಗಿ ತಯಾರು ಮಾಡ್ಕೊಳ್ಳುವಂಥದ್ದು, ಅದನ್ನ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ನಾವು ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬಹುದು, ಈ ರೋಗ ಕೀಟದ ಬಾಧೆ ಎಲ್ಲ ಕಡಿಮೆನೆ ಇರುತ್ತೆ. ಅದನ್ನ ಬಿಟ್ಟು ನಾವು ಏನೋ ಈ ವಾತಾವರಣದಲ್ಲಿ ಈ ರೀತಿ ಇದೆ ಅಂತ ಅಂದಾಗ ನಾವು ಒಂದು ಮುಂಜಾಗ್ರತಾ ಕ್ರಮವಾಗಿ ನಾವು ಸಿಂಪರಣೆಗಳನ್ನು ಮಾಡ್ಕೋಬಹುದು. ಆಯ್ತು ಡಾಕ್ಟರ್ ಆಶಾ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಸೇವಂತಿ ಬೆಳೆ ಬೇಸಾಯದ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅದೇ ರೀತಿ ಕೆಲವು ರೈತ ಬಾಂಧವರು ಇರ್ತಾರೆ, ಡಾಕ್ಟರ್ ಆಶಾ ಅವ್ರ ಜೊತೆಗೆ ಮಾತಾಡಬೇಕು, ತೋಟಗಾರಿಕಾ ವಿಜ್ಞಾನಿಯವರು ನಮಗೆ ಏನು ಮಾಹಿತಿ ನೀಡಬಹುದು, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ತೀರಾ? ಖಂಡಿತ ಹೇಳಿ. 9964680047 ಇನ್ನೊಮ್ಮೆ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9964680047. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗದಲ್ಲಿ ಇದುವರೆಗೂ ಸೇವಂತಿ ಬೆಳೆಯ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಆಶಾ ಕೆಎಂ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇದೀಗ ಕೇಳಿ ಮಾಲೂರು ತಾಲೂಕು ಕುಂಬೇಶ್ವರದ ಟಿವಿ ರಾಜಗೋಪಾಲಾಚಾರ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ. ಭಂಡಾರಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಭಂಡಾರಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಭಂಡಾರಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಭಂಡಾರಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ಅಲ್ಲಿ ಭಂಡಾರಿ ಭಜನೆಯ ವ್ಯಾಪಾರ. ವಿಠೋಬನಿರುವುದು ನದಿ ತೀರ, ಅಲ್ಲಿ ಭಂಡಾರಿ ಭಜನೆಯ ವ್ಯಾಪಾರ. ವಿಠೋಬನಿರುವುದು ನದಿ ತೀರ, ಅಲ್ಲಿ ಭಂಡಾರಿ ಭಜನೆಯ ವ್ಯಾಪಾರ. ವಿಠೋಬನಿರುವುದು ನದಿ ತೀರ, ಅಲ್ಲಿ ಭಂಡಾರಿ ಭಜನೆಯ ವ್ಯಾಪಾರ. ಜಯ ಜಯ ವಿಠಲ ಪಾಂಡುರಂಗ, ಜಯ ಗರಿ ವಿಠಲ ಪಾಂಡುರಂಗ. ಜಯ ಜಯ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಜಯ ಜಯ ವಿಠಲ ಪಾಂಡುರಂಗ, ಜಯ ಗರಿ ವಿಠಲ ಪಾಂಡುರಂಗ. ಜಯ ಜಯ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಭಂಡಾರಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಭಂಡಾರಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ತಂದೆ ನೀನೆ, ತಾಯಿ ನೀನೆ ಪಾಂಡುರಂಗ, ನಮ್ಮ ಬಂಧು ನೀನೆ, ಬಳಗ ನೀನೆ ಪಾಂಡುರಂಗ. ತಂದೆ ನೀನೆ, ತಾಯಿ ನೀನೆ ಪಾಂಡುರಂಗ, ನಮ್ಮ ಬಂಧು ನೀನೆ, ಬಳಗ ನೀನೆ ಪಾಂಡುರಂಗ. ಭಕ್ತರ ಪೋಷಕ ಪಾಂಡುರಂಗ, ನಮ್ಮ ಮುಕ್ತಿದಾಯಕ ಪಾಂಡುರಂಗ. ಭಕ್ತರ ಪೋಷಕ ಪಾಂಡುರಂಗ, ನಮ್ಮ ಮುಕ್ತಿದಾಯಕ ಪಾಂಡುರಂಗ. ಭಂಡಾರಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಭಂಡಾರಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ.

ಭಕ್ತರ ಪಾಲಿಸೋ ಪಾಂಡುರಂಗ ನಮ್ಮ ಮುಕ್ತಿದಾಯಕ ಪಾಂಡುರಂಗ ಭಕ್ತರ ಪಾಲಿಸೋ ಪಾಂಡುರಂಗ ನಮ್ಮ ಮುಕ್ತಿದಾಯಕ ಪಾಂಡುರಂಗ ಭಕ್ತರ ಪಾಲಿಸೋ ಪಾಂಡುರಂಗ ನಮ್ಮ ಮುಕ್ತಿದಾಯಕ ಪಾಂಡುರಂಗ ಭಕ್ತರ ಪಾಲಿಸೋ ಪಾಂಡುರಂಗ ನಮ್ಮ ಮುಕ್ತಿದಾಯಕ ಪಾಂಡುರಂಗ ಪಂಡಾರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಪಂಡಾರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ವಿಠೋಬನಿರುವುದು ನದಿ ತೀರ ಅಲ್ಲಿ ಪಂಡಾರಿ ಭಜನೆಯ ವ್ಯಾಪಾರ ವಿಠೋಬನಿರುವುದು ನದಿ ತೀರ ಅಲ್ಲಿ ಪಂಡಾರಿ ಭಜನೆಯ ವ್ಯಾಪಾರ ವಿಠೋಬನಿರುವುದು ನದಿ ತೀರ ಅಲ್ಲಿ ಪಂಡಾರಿ ಭಜನೆಯ ವ್ಯಾಪಾರ ವಿಠೋಬನಿರುವುದು ನದಿ ತೀರ ಅಲ್ಲಿ ಪಂಡಾರಿ ಭಜನೆಯ ವ್ಯಾಪಾರ ಜಯ ಜಯ ವಿಠಲ ಪಾಂಡುರಂಗ ಜಯ ಗಾರಿ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಪಂಡಾರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಪಂಡಾರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ವಿಠೋಬನಿರುವುದು ನದಿ ತೀರ ಅಲ್ಲಿ ಪಂಡಾರಿ ಭಜನೆಯ ವ್ಯಾಪಾರ ವಿಠೋಬನಿರುವುದು ನದಿ